ಪರಿಸ್ಥಿತಿ ಅನುಕೂಲವಿದ್ರೆ ಡಿಕಾಲ್ಬ್ 91-78 ಬಿತ್ತನೆ ಮಾಡೋ. ಯಾವುದು ಡಿಕಾಲ್ಬ್ 91-78? ತುದಿಯವರೆಗೆ ತುಂಬಿದ ಹೆಚ್ಚು ತೂಕದ ಕಾಳುಗಳು, ಉದ್ದವಾದ ತೆನೆಗಳು, ಸಾಮರ್ಥ್ಯಕ್ಕೆ ತಕ್ಕ ಬಂಪರ್ ಇಳುವರಿ. ಡಿಕಾಲ್ಬ್ 91-78 ಬೆಳೆ ಸೂಪರ್, ಇಳುವರಿ ಬಂಪರ್. ಬಾಯರ್ನ ಡಿಕಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000 ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವರ್ಷ ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಏ ಲಕ್ಷ್ಮಿ, ಯಾಕಿಂಗ್ ಕುಂತಿಯ? ಏನ್ ಮಾಡ್ಲಿ ಅಕ್ಕ, ಡಿಗ್ರಿ ಎಲ್ ಮಾಡ್ಲಿ ಅಂತಾನೆ ತಿಳಿವಲ್ತು. ಅಯ್ಯ ನಿನ್ನ ಅಷ್ಟಕ್ಕೆ ಹಿಂಗ್ ಕುಂತಿ? ಮಹಿಳಾ ವಿಶ್ವವಿದ್ಯಾನಿಲಯದೊಳಗ ಪದವಿ ಕೋರ್ಸ್ ಸ್ಟಾರ್ಟ್ ಮಾಡ್ಯಾರಂತ, ಅಲ್ಲೇ ನಿಂದ ಅಡ್ಮಿಷನ್ ಮಾಡ್ಸು ನಡಿ. ಹೌದ, ಹಂಗಾರ ನಡಿ ಅಕ್ಕ, ಹೋಗುನ. ಪಾಪ ಹಮೇಶಾ ಕಹತೆ, ಯಾ ತೋ ಭೀಡ್ ಮೇ ಖೋ ಜಾವ್ ಯಾ ನಂಬರ್ ಏಕ್ ಹೋ ಜಾವ್. ಮುಜೆ ನಂಬರ್ ಏಕ್ ಬನಾನೆ ಕೆ ಲಿಯೆ ಉನ್ಹೋನೆ ಅಪ್ನಿ ಖ್ವಾಹಿಶೋ ಕೋ ನಂಬರ್ 2 ಪರ್ ರಖಾ. कभी समझौता नहीं किया. आज मैं उनके लिए घर बनवा रहा हूं और अब बारी मेरी है समझौता ना करने की, क्योंकि घर जिंदगी में सिर्फ एक ही बार बनता है. तभी तो सीमेंट भी चुना तो देश का नंबर 1 अल्ट्राटेक. घर एक, मौका एक, इसलिए सीमेंट भी देश का नंबर 1 अल्ट्राटेक. ಈಗ ಕೇಳಿ ನೇರ ಫೋನಿನ್ ಕಾರ್ಯಕ್ರಮ. ವಿಷಯ: ತೊಗರಿ ಬೆಳೆಯಲ್ಲಿ ನೆಟೆ ರೋಗ ಮತ್ತು ಗೊಡ್ಡು ರೋಗಗಳನ್ನು ತಡೆಗಟ್ಟಲು ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳು. ಭಾಗವಹಿಸುವ ತಜ್ಞರು ಡಾ ಎಸ್ಎಂ ವಸ್ತ್ರದ್, ಪ್ರಾಧ್ಯಾಪಕರು ಕೃಷಿ ಮಹಾವಿದ್ಯಾಲಯ ವಿಜಯಪುರ, ಹಾಗೂ ಡಾ ಎಂಬಿ ಪಟ್ಟಣಶೆಟ್ಟಿ, ಆತ್ಮ ಉಪಯೋಜನಾ ನಿರ್ದೇಶಕರು ವಿಜಯಪುರ. ಈ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಬಿವಿ ಶ್ರೀಧರ್. ಬೆಳೆಯಲ್ಲಿ ಈ ನೆಟ್ಟೆ ರೈತ ಬಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವೊಂದು ಗಂಭೀರವಾದಂಥ ಒಂದು ವಿಷಯ ತಗೊಂಡು ಚರ್ಚೆ ಮಾಡಲಿಕ್ಕೆ ಇಲ್ಲಿ ಕೂತ್ಕೊಂಡಿದ್ವಿ. ನಮ್ಮ ಜೊತೆ ತಜ್ಞರಿದ್ದಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ತೊಗರಿ ಬೆಳೆಯಲ್ಲಿ ನೆಟ್ಟೆ ರೋಗ ಹಾಗೂ ಗೊಡ್ಡು ರೋಗ ಇವು ಕಾಣಿಸ್ಕೊಂಡಿದೆ ವಿಜಯಪುರ ಜಿಲ್ಲೆಯಲ್ಲಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ, ಇದನ್ನು ಹೇಗೆ ತಡೆಗಟ್ಟೋದು, ಇವೆಲ್ಲ ವಿಚಾರ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಎನ್ ಎಂ ವಸ್ತ್ರದ್ ಅವರು. ಇವರು ಪ್ರಾಧ್ಯಾಪಕರು ಕೃಷಿ ಮಹಾವಿದ್ಯಾಲಯ ವಿಜಯಪುರ. ನಿಮಗೆ ಸ್ವಾಗತ ವಸ್ತ್ರದ್ ಅವರು. ನಮಸ್ಕಾರ ಸರ್. ಹಾಗೆ ನಮ್ಮ ಜೊತೆ ಡಾಕ್ಟರ್ ಎಂ ಬಿ ಪಟ್ಟಣ್ ಶೆಟ್ಟಿ ಅವರಿದ್ದಾರೆ. ಇವರು ಉಪ ಯೋಜನಾ ನಿರ್ದೇಶಕರು ಆತ್ಮ ವಿಜಯಪುರ. ಸರ್, ತಮಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಿಮಗೆಲ್ಲ ಗೊತ್ತಿರೋ ಹಾಗೆ ನೀವು ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆ 2-7-0-2-3-7 ಹಾಗೂ 2-7-0-3-4-0. ಎಸ್ ಟಿ ಡಿ ಕೋಡ್ 08-3-5-2. ಡಾಕ್ಟರ್ ಪಟ್ಟಣ್ ಶೆಟ್ಟಿ, ಈಗ ಇದ್ರ ಬಗ್ಗೆ ಏನು ಹೇಳ್ತೀರಾ? ಈ ಒಂದು ತೊಗರಿ ಬೆಳೆಗೆ ಏನು ಬಾಧಿಸ್ತಾ ಇದೆ? ಈಗ ತಮಗೆಲ್ಲ ತಿಳಿದಂಗೆ ಈ ತೊಗರಿ ಬೆಳೆ ಒಂದು ಅತ್ಯಂತ ಪ್ರಮುಖವಾದಂಥ ಒಂದು ದ್ವಿದಳ ಧಾನ್ಯ. ಈಗ ನಮ್ಮ ದೇಶದಲ್ಲಿ ಕಡಲೆ ನಂತರ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಂಥದ್ದು ಅಂದ್ರ ಬೇಳೆಕಾಳುಗಳಲ್ಲಿ ಅಂದರೆ ತೊಗರಿ. ಇಡೀ ಪ್ರಪಂಚದ ಅಂತ ಸುಮಾರು 6 ದಶಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ತೊಗರಿನ ಬೆಳೀತಾರೆ. ಅದರಲ್ಲಿ ಭಾರತ ದೇಶ ಅತ್ಯಂತ ಒಂದು ಪ್ರಮುಖವಾದಂಥ ಇಡೀ ಪ್ರಪಂಚದಲ್ಲಿ ಮೊಟ್ಟ ಮೊದಲನೇ ಸ್ಥಾನದಲ್ಲಿ ಇದೆ. ಅದರಲ್ಲಿ ನಮ್ಮ ದೇಶದಲ್ಲಿ ಸುಮಾರು 48 ಲಕ್ಷ ಅಂದರೆ 4.8 ದಶಲಕ್ಷ ಪ್ರದೇಶದಲ್ಲಿ ಇದನ್ನು ಬೆಳೀತಾರೆ. ಇದಕ್ಕೆ ಸರಾಸರಿ ಇಳುವರಿ 887 ಕಿಲೋಗ್ರಾಮ್ ಪರ್ 1 ಹೆಕ್ಟರ್ಗೆ ಅಂತ ಇರ್ತದೆ. ಅದರಲ್ಲಿ ನಮ್ಮ ಭಾರತ ದೇಶದಲ್ಲಿ ಮಹಾರಾಷ್ಟ್ರ, ಕರ್ನಾಟಕ ಇವು ತೆಲಂಗಾಣ ಏನದೋ ಭಾಳ ಭಾಳ ಮುಖ್ಯವಾದಂಥ ಒಂದು ತೊಗರಿ ಬೆಳೆಯ ರಾಜ್ಯಗಳು. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಸುಮಾರು 12 ಲಕ್ಷ ಅಥವಾ 13 ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಇದನ್ನು ಬೆಳೀತಾರೆ. ಆದರೆ ಇತ್ತೀಚೆಗೆ ಏನಾಗಿದೆ ಅಂತಂದರೆ, ಕಳೆದ ನಮ್ಮ ವಿಜಯಪುರ ಜಿಲ್ಲೆಗೆ ನೇರವಾಗಿ ಬರಬೇಕಾದ್ರೆ, ಕಳೆದ ಒಂದು 10 ವರ್ಷಗಳಿಂದ ಬಿಜಾಪುರ ಜಿಲ್ಲೆಯಲ್ಲಿ ಈ ತೊಗರಿ ಬೆಳೆಯನ್ನು ವ್ಯಾಪಕವಾಗಿ ಬೆಳೀತಿದ್ದಾರೆ. ಮೊಟ್ಟ ಮೊದಲನೂ ಅದು ಗುಲ್ಬರ್ಗಾ ಬೀದರ್ ಜಿಲ್ಲೆಯಲ್ಲಿ ಭಾಳ ಇತ್ತು ಆ ಪ್ರದೇಶವನ್ನು ತೊಗರಿ ಬೆಳೆ ಒಂದು ಕಣಜ ಅಂತ ಅಂತಿದ್ರು. ಆದರೆ ಈಗ ಇತ್ತೀಚೆಗೆ ವರ್ಷಗಳಲ್ಲಿ ಏನಾಗಿತ್ತು ಅಂದರೆ, ಬಿಜಾಪುರದಲ್ಲಿ ಸಹಿತ ಇದು ತೊಗರಿ ಬೆಳೆ ವ್ಯಾಪಕವಾಗಿ ಬಂದು ಬಹಳಷ್ಟು ನಮ್ಮದು ಬಿಜಾಪುರ ಜಿಲ್ಲೆನೂ ಸಹಿತ ಒಂದು ತೊಗರಿ ಬೆಳೆ ಕಣಜ ಅಂತ ಅದರು. ಆದರೆ ಒಂದು ವಿಷಯ ಏನಂದ ಅಂತಂದರೆ, ಕಳೆದ ಹಲವಾರು ವರ್ಷಗಳಿಂದ ರೈತರು ಏನು ಮಾಡ್ತಿದ್ರು, ತೊಗರಿ ಬೆಳೆ ಹಾಕಿದ್ದ ಹೊಲಕ್ಕೇನೆ ಮತ್ತೆ ತೊಗರಿ ಬೆಳೆ ಬೆಳೀತಿದ್ದಾರೆ. ಮೇಲಿನ ಮೇಲೆ ಕಳೆದ 5-6 ವರ್ಷಗಳಿಂದ 80 ವರ್ಷಗಳಿಂದ ಕೆಲವು ಸಹಿತ ಕೆಲವು ಜನ ಅದೇ ಹೊಲಕ್ಕೆ ಹಾಕಿ ಬೆಳೀತಾರೆ. ಮತ್ತು ಸರಿಯಾದಂಥ ಒಂದು ಬೀಜೋಪಚಾರ ಇಲ್ಲದ ಕಾರಣ, ಅಂದರೆ ಈಗ ನಾವೇನು ತಜ್ಞರು ಹೇಳ್ತಾರೆ ಆ ರೀತಿ ಒಂದು ಬೀಜೋಪಚಾರ ಇಲ್ಲದ ಕಾರಣ ಕೆಲವೊಂದು ಮಣ್ಣಿನಲ್ಲಿರ್ತಕ್ಕಂಥ ಒಂದು ರೋಗಗಳು ಸಾಯಿಲ್ ಬೋರ್ನ್ ಅಂತ ಮಣ್ಣಿನಲ್ಲೇನೆ ಇರ್ತಾವ ರೋಗಗಳು ಬಾಧಿಸೋದ್ರಿಂದ ಮಣ್ಣಿನ ಅದರಲ್ಲಿ ಇತ್ತೀಚೆಗೆ ಏನಾಗಿದೆ ನೆಟೆ ರೋಗ ಅಂತ ಅಂತಾರೆ. ತೊಗರಿ ಬೆಳೆಯಲ್ಲಿ ನೆಟೆ ರೋಗ ಮತ್ತು ಗೊಡ್ಡು ರೋಗ. ನೆಟೆ ರೋಗ ಅಂದ್ರೆ ಸಂಪೂರ್ಣ ಒಣಗಿ ಹೋಗ್ಬಿಡ್ತದೆ. ಗೊಡ್ಡು ರೋಗ ಅಂದ್ರೆ ಗಿಡ ಒಣಗುದಿಲ್ಲ ಆದ್ರೆ ಕಾಯಿ ಹೂವು ಆಗುದಿಲ್ಲ. ಅದು ಇದಕ್ಕೆ ಸ್ಟರ್ಲಿಟಿ ಮೊಸಾಯಿಕ್ ಡಿಸೀಸ್ ಅಂತರೂ ಅಂತಾರೆ. ಇದಕ್ಕೆ ವಿಲ್ಟ್ ಅಂತೇಳಿ ಫಿಜರಿ ವಿಲ್ಟ್ ಅಂತೇಳಿ ನಮ್ಮ ತೊಗರಿ ಬೆಳೆಗೆ ಬೆಳಿತಾರೆ. ಇದು ಲಾಸ್ ಎಷ್ಟು ಆಗ್ತದೆ ಅಂತಂದರೆ, ನಮ್ಮ ತೊಗರಿ ಬೆಳೆದ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಸುಮಾರು 3.5 ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ತೊಗರಿಯನ್ನು ಬೆಳೀತಾರೆ. ಅಂದಾಜು 3.5-4 ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ತೊಗರಿಯನ್ನು ಬೆಳೀತಿದ್ದಾರೆ. ಇದರಲ್ಲಿ ಲಾಸ್ ಏನಂತಂದರೆ ನಮಗಂದ್ರೆ ಎಷ್ಟು ನುಕ್ಸಾನ್ ಆಗ್ತದೆ ಅಂತಂದ್ರೆ, ಸರಾಸರಿಯಾಗಿ 10% 10% ನುಕ್ಸಾನ್ ಆಗ್ತದೆ. ಈ ನಾವು 3.5 ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ನಾವು ತೊಗರಿ ಬೆಳೀತಂದ್ರೆ ಸುಮಾರು 8,75,000 ಎಕರೆ ಪ್ರದೇಶದಲ್ಲಿ ಇದು ತೊಗರಿ ಬೆಳೆ ಬಂದಂಗಾಯ್ತು. ಅದರಲ್ಲಿ ನಾವು 10% 10% ನುಕ್ಸಾನ್ ಅಂತಂದ್ರೂ ಸುಮಾರು 87,500 ಹೆಕ್ಟರ್ ಇದು ಎಕರೆ ಪ್ರದೇಶದಲ್ಲಿ ನಾವು ತೊಗರಿ ಬೆಳೆಯನ್ನು ಈ ನೆಟೆ ರೋಗ ಮತ್ತು ಗೊಡ್ಡು ರೋಗಗಳಿಂದ ಕಳ್ಕೊತಾ ಇದೆ. ಈಗಾಗಲೇ ಹೇಳ್ದಂಗೆ ಕಾಲ್ಗೈ ಪದ್ಧತಿ ಅನುಸರಿಸದೇ ಇರುವ ಕಾರಣ ಬಹಳ ಮುಖ್ಯ. ಆ ನಂತರ ಸರಿಯಾದ ಬೀಜೋಪಚಾರ ಅದನ್ನು ಇದು ಮಾಡ್ತಾ ಇಲ್ಲ. ಈ ಎಲ್ಲ ಕಾರಣದಿಂದ ಇದನ್ನು ನಾವು ಈಗ ಆರ್ಥಿಕ ದೃಷ್ಟಿಯಿಂದ ನೋಡಿದಾಗ ಬಹಳ ಒಂದು ಹೊಡೆತ ನಮಗೆ ಬೀಳ್ತದೆ. ಸುಮಾರು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ 1,750 ಕೋಟಿಯಿಂದ ಸುಮಾರು 2,000 ಕೋಟಿ ತನಕ ರೂಪಾಯಿದ ಒಂದು ತೊಗರಿ ಬೆಳೆಯನ್ನು ಬೆಳೀತಾರೆ. ಅದರಲ್ಲಿ ನಾವು ಕೇವಲ 10% ಹಿಡಿದ್ರೆ ಸಹಿತ ಸುಮಾರು 18-20 ಕೋಟಿ ರೂಪಾಯಿಯಷ್ಟು ನಾವು ಪ್ರತಿ ವರ್ಷ ನಮ್ಮ ರೈತರು ಕಳ್ಕೊತಾ ಇದ್ದಾರೆ. ಅದಕ್ಕಿಂತ ಭಾಳ ಅಂತ ಗಂಭೀರವಾದಂಥ ಒಂದು ಸಮಸ್ಯೆನೇ. ಪ್ರತಿ ವರ್ಷ ಹೋದ ವರ್ಷನೂ ಸಹಿತ ಬಹಳಷ್ಟು ಇದು ಬಾಧಿಸ ಮಾಡ್ತು. ಅದಕ್ಕಾಗಿ ನಾವು ಈ ಒಂದು ಕೃಷಿ ಇಲಾಖೆಯು ಸಹಿತ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಬೀಜೋಪಚಾರ ಮಾಡಬೇಕು, ಕೃಷಿ ಇಲಾಖೆ, ಕೃಷಿ ವಿಶ್ವವಿದ್ಯಾಲಯ, ಕೃಷಿ ವಿಜ್ಞಾನ ಕೇಂದ್ರ ಎಲ್ಲದವರು ಮಾಡ್ತಿದ್ದಾರೆ. ಆದರೆ ಹಲವಾರು ಕಾರಣಗಳಿಂದ ಬಹಳಷ್ಟು ಜನ ರೈತರು ಏನು ಮಾಡ್ತಾರೆ, ಕಾಲ್ಗೈ ಪದ್ಧತಿ ಅನಿಸ್ತಾ ಇಲ್ಲ, ಮತ್ತೆ ಹಾಕಿದ್ದು ಹೊಲಕ್ಕನ ಮತ್ತು ತೊಗರಿ ಬೆಳೆದಿರೋದ್ರಿಂದ ಏನಾಗ್ತದೆ, ಮೇಲಿಂದ ಮೇಲೆ ಬೆಳೀತಾರೆ, ಮತ್ತು ಸರಿಯಾಗಿ ಬೀಜೋಪಚಾರ ಮಾಡೋದಂತ ಭಾಳದಂಥ ಒಂದು ಇದು ಕಾರಣ. ಆದ ಕಾರಣಾಗಿ ಇದು ಒಂದು ಬಹಳ ಸರಳವಾದ ಕೆಲಸ ಇದೆ. ಕಾಲ್ಗೈ ಹಿಂದಿನವರು ಎಲ್ಲ ಕಾಲ್ಗೈನ ಮಾಡ್ತಿದ್ರು, ಮತ್ತು ಬೀಜೋಪಚಾರನೂ ಭಾಳಷ್ಟು ಇದು ಆ ಖರ್ಚಿಂದೇನು ಕೆಲಸ ಅಲ್ಲ, ಅದು ಭಾಳಷ್ಟು ಕಡಿಮೆ ಖರ್ಚಿನಲ್ಲಿ ಸಹಿತ ಸುಮಾರು 100-200 ರೂಪಾಯಿಗೆ 1 ಎಕರೆ ಪ್ರದೇಶ ಇದಕ್ಕನ್ನು ನೀವು ಖರ್ಚು ಮಾಡಿದ್ರೆ ಅದನ್ನು ಮಾಡ್ಕೋಬೋದು. ಆ ದೃಷ್ಟಿಯಲ್ಲಿ ಇದನ್ನು ಇದೊಂದು ಗಂಭೀರವಾದ ಒಂದು ಸಮಸ್ಯೆ, ನೆಟೆ ರೋಗ ಮತ್ತು ಗುಡ್ಡು ರೋಗ. ಆದ ಕಾರಣ ದಯವಿಟ್ಟು ರೈತರು ಇದ್ರ ಬಗ್ಗೆ ಹೆಚ್ಚಿಗೆ ಇದು ಮಾಡಬೇಕು. ನಮ್ಮ ಜೊತೆ ನಮ್ಮ ಮಿತ್ರರಾದಂಥ ಡಾಕ್ಟರ್ ಎಸ್ ಎಂ ಮೊಸರದವರು ಇದ್ದಾರೆ. ಅವರು ಹಲವಾರು ವರ್ಷಗಳಿಂದ ಈ ಪ್ರಾಧ್ಯಾಪಕರಾಗಿ ಕೃಷಿ ವಿಶ್ವವಿದ್ಯಾಲಯ ಹಿಟ್ನಳ್ಳಿ ಫಾರ್ಮಲ್ಲಿ ಕೆಲಸ ಮಾಡ್ತಿದ್ರು. ಅವರು ನಿಮ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಈಗ ಒಂದು ಕರೆ ಇದೆ ತಗೊಂಬೇಡಿ. ಎಸ್ ಸರ್, ಎಸ್. ಹಲೋ ಹಲೋ, ನಮಸ್ಕಾರ, ಯಾರು ಮಾತಾಡೋದು? ಕೆಸಿ ಬ್ರದರ್ ಅಂತ ಹೇಳಿ ಸರ್. ಹೇಳಿ ಬಿರಾದರ್, ಏನ್ ನಿಮ್ಮ ಸಮಸ್ಯೆ? ಸರ್, ಈ ನೀರಾವರಿ ಯಾವತ್ತು ವೆರೈಟಿ ತೊಗರಿ ಬೆಳಿಬೇಕ್ರಿ ಸರ್? ನೀರಾವರಿ ಒಳಗೆ ಈಗ ನೀರಾವರಿ ಒಳಗೆ ನೋಡ್ರಿ, ನಿಮ್ಗೆ GRG 811 ಅತ್ವ ಅಂತ ಹೇಳಿದೆ. ಹಲೋ ಸರ್. ಹೌದ್ರಿ, ಹಾನ್ ರೀ. GRG 811 ಇದು ಏನದಲ್ರಿ, ನಿಮಗೆ 170 ದಿವಸ ಅವಧಿ ತಗೋತದೆ. 170-180 ದಿವಸ ಅವಧಿ. ಸೊ ಇದು ಹೆಚ್ಚಿನ ಇಳುವರಿ, ನೀರಾವರಿಯಲ್ಲಿ 1 ಅಥವಾ 2 ನೀರು ನೀವು ಕೊಟ್ಟರೆಂದ್ರೆ ನಿಮಗೆ ಭಾಳ ಚೆನ್ನಾಗಿ ಇಳುವರಿ ಬರ್ತದೆ. ಸುಮಾರು 12 ಕ್ವಿಂಟಲ್ವರೆಗೆ ಪ್ರತಿ ಎಕರೆಗೆ ನೀವು ತಗೋಬಹುದು. ಬರಲ್ರಿ, ಅದಕ್ಕೆ ನೆಟೆ ರೋಗನು ಬರಲ್ಲ. ಆಮೇಲೆ ಈ ಗೊಡ್ಡ ಹಾಕದಲ್ರಿ, ಗೊಡ್ಡ ಹಾಕಿದ್ರು ಆ ರೋಗನು ಬರಲ್ಲ ಅದಕ್ಕೆ. ಅದು ಎರಡಕ್ಕೂ ತಡ್ಕೊಳ್ಳುವಂತ ಶಕ್ತಿ ಐತೆ ಅದಕ್ಕೆ. ಚೆನ್ನಾಗಿದೆ ಆ ತಳಿ. 811 ತಗೋರಿ. ಇಲ್ಲಿ ಕಂದ್ರೆ ಇನ್ನೊಂದು GRG 152 ಅಂತೈತಿ. 152 GRG ನಾಳೆಯಿಂದ ಜಿ ಆರ್ ಜಿ ಎಂಟುನೂರ ಹನ್ನೊಂದು ನಮ್ಮ ಫಾರಿನ್ ನಲ್ಲಿ ಕೊಡ್ತಾ ಇದೀವಿ, ದಯವಿಟ್ಟು ಬಂದು ಹೌದು ಹೌದ್ರಿ, ಬರ್ರಿ ನಾಳೆ ನೀವು. ಒಳ್ಳೇದು ವಿರಾಜ್ ಅವ್ರೆ, ಧನ್ಯವಾದ. ಮತ್ತೊಂದು ಕರೆ ಇದೆ ತಗೋಣ. ಹಲೋ ಹಲೋ, ನಮಸ್ಕಾರ, ಯಾರು ಮಾತಾಡುದು? ನಮಸ್ಕಾರ ಸರ್, ನಾವು ಬಸವನ್ ಬಾಗೋಡಿನ ಸಿದ್ದಣ್ಣ ಆರ್ ಕಲ್ಲೂರ್ ಅಂತ ಹೇಳ್ರಿ. ಹೇಳಿ ಕಲ್ಲೂರ್ ಅವ್ರೆ, ತಮ್ಮ ಪ್ರಶ್ನೆ ಏನಿದೆ? ಲಾಸ್ಟ್ ಇಯರ್ ನಾನು ಜಿ ಆರ್ ಜಿ 811 6x3 ಹಾಕಿದ್ದೀನಿ ನಾನು. ಹೌದು ಹೌದ್ರಿ ಕಲ್ಲೂರ್ ಅವ್ರೆ. ಸಿಡಿ ರೋಗ ಅಲ್ಲ ಅಂತ ನಾನು ಅವತ್ ನೋಡಿದಾಗ ಹೇಳಿದೆ, ಅದು ಆಕ್ಚುಲಿ ಫೈಟ್ ಅಪ್ ತರ ಬ್ಲೈಟ್ ಅಂತ ಹೇಳಿ. ಸ್ವಲ್ಪ ಏನಾಗಿತ್ತಲ್ರಿ ನೀವು? ನಾನು 4 ಬೀಜೋಪಚಾರ ಮಾಡಿದ್ದೆ ಸರ್. ಹೌದು, ಮತ್ತೆ ಈಗ ಯಾವ್ದಾಗ ಈ ರೋಗ ಯಾವ ಬರೋ? ಮತ್ತೆ ನಾನು 3 ಪ್ಲಾಟ್ ಇದ್ದು ಸರ್, ಒಂದು ದ್ರಾಕ್ಷಿ ಪ್ಲಾಟ್, ಒಂದು ತೊಗರಿ ಪ್ಲಾಟ್, ಒಂದು ಹೂವಿನ ಪ್ಲಾಟ್. ಹೌದು, ತೊಗರಿ ಪಾಟಕ್ ಬರಲಿ ಸರ್, ನನಗ ಅಭ್ಯಂತರಿಲ್ಲ. ದ್ರಾಕ್ಷಿ 20 ವರ್ಷ ದ್ರಾಕ್ಷಿ ಪಾಟಿಗೆ ಬಂತು, ಈ ಕಡೆ ಹೂವಿನ ಪ್ಲಾಟಿಗೆ ಬಂತ್ರಿ. ಅದ ಏನಾಯ್ತಲ್ರಿ ನಿಮ್ಗೆ ಹೇಳ್ಬೇಕಂದ್ರೆ, ಅದು ರೋಗ ನಿಮ್ಮಲ್ಲಿ ಬಂದಿರುವಂತ ರೋಗ ಏನು ಶಿಲೀಂಧ್ರ ಐತಲ್ರಿ, ನಿಮ್ ದ್ರಾಕ್ಷಿಗೆ ಡೌನಿ ಬರ್ತದಲ್ರಿ, ಆ ಜಾತಿ ಅದು ಫೈಟೋಪ್ತರ ಅಂತ ಹೇಳಿ. ಮತ್ತೆ ಬೇರ್ಕೊಳ್ಳಿರೋ ಬೇರೆ ಇದು ಮಾಡಿದ್ರೆ? ಎಸ್ ಎಕ್ಸಾಕ್ಟ್ಲಿ, ನಾನು ಬೇರೆ ಅವತ್ತು ತಗೊಂಡು ಹೋಗಿದ್ದೆ, ಆಮೇಲೆ ಸ್ಯಾಂಪಲ್ ತೆಗೆದು ಮತ್ತೆ ಅದನ್ನ ಐಸೋಲೇಷನು ಮಾಡಿ ನೋಡಿದೆವು ನಾವು, ಫೈಟೋಪ್ತರ ಅಂತ ಹೇಳ್ತಾ ಇದ್ದೀನಲ್ರಿ, ಆ ರೋಗ ಇತ್ತು ಅದು. ಮುಂಜಾಗ್ರತೆ ಮುಂದೆ ರೈತರಿಗೆ ಹೇಳಿದ್ರೆ ಸರ್, ನಾಲ್ಕು ನೀವು ಹೇಳಿರಿ, ನೀವು ಬೀಜೋಪಚಾರ. ಹೌದು, 4 ನಾವು ಮಾಡಿವಿ. ಇಲ್ಲ, ಮತ್ತೆ ವೈರಸ್ ಅಟ್ಯಾಕ್ ಆದ್ರೆ ಮತ್ತೆ ಹೊಸ ಸಂಶೋಧನೆ ಮಾಡಿವಿ. ವೈರಸ್ ಅಲ್ರಿ, ಅದಕ್ಕೆ ಏನಾಗಿತ್ತಂದ್ರೆ ನಿಮ್ದು ಈ ಡೌನಿ ಟೈಪ್, ಅದಕ್ಕೆ ರಿಡೋಮಿಲ್ MZ ಬರ್ತದಲ್ರಿ ನಿಮ್ದು, ಡೌನಿಗೆ ಹೊಡಿತಿರ್ಲಿಲ್ಲ, ಅದನ್ನೇ ಬೀಜೋಪಚಾರ ಮಾಡ್ಬೇಕು. ಎಪ್ರಾನ್ ಅಂತ ಬರ್ತದೆ, ಎಪ್ರಾನ್ 35. ಹ್ಞೂನ್ರಿ, ಮುಂಜಾಗ್ರತವಾಗಿ ಅದನ್ನ ಬೀಜೋಪಚಾರ ಮಾಡಿ ಬಿತ್ತಬೇಕು, ಪ್ಲಸ್ ಅಲ್ಲಿ ನೀರ್ ನಿಂದ್ರದ ಹಾಗೆ ನೋಡ್ಕೊಂಡ್ಬಿಡ್ರಿ ನೀವು. ಮಳೆ ಜಾಸ್ತಿ ಆಗಿತ್ತು, ಸ್ವಲ್ಪ ವಾತಾವರಣ ಎಲ್ಲಾನು ಕಂಬೈನ್ ಆಗಿ ನಿಮಗೆ ಸಮಸ್ಯೆ ಆಗಿತ್ತು, ಹೊರತು ಮತ್ತೇನಿಲ್ಲ. ಒಳ್ಳೇದು ಕಲ್ಲೂರ್ ಅವರೇ, ನಾವು ಮುಂದಿನ ಕರೆ ತಗೋಣ. ಈಗ ಸಚಿವರ ಸಂಖ್ಯೆ ಬಹಳ ಹೋಗಿಬಿಡ್ತದೆ. ಧನ್ಯವಾದಗಳು ಕಲ್ಲೂರ್ ಅವರೇ. ಈಗ ಮತ್ತೊಂದು ಕರೆ ಇದೆ ತಗೋಣ. ಹಲೋ ಹಲೋ, ಇಲ್ಲ ಕರೆ ಎಸ್ ಕಟ್ ಆಗಿದೆ ಅನ್ಸುತ್ತೆ. ಈಗ ಕಲ್ಲೂರ್ ಅವ್ರೆ, ಇದು ವಸ್ತ್ರದವ್ರೆ, ಎಸ್ ಈಗ ಈ ಒಂದು ಬೆಳೆಗೆ ಈ ಒಂದು ನಟ್ಟೆ ರೋಗ ಮತ್ತು ಗುಡ್ ರೋಗ ಏನು ಬಂದಿದೆ, ಸೊ ಇದಕ್ಕೆ ಮುಂಜಾಗ್ರತಾ ಕ್ರಮಗಳೇನು? ಸರ್, ಖಂಡಿತ ಇದಕ್ಕೆ ಬಹಳಷ್ಟು ಮುಂಜಾಗ್ರತಾ ಕ್ರಮ ಅಂದ್ರೆ ಸರ್, ಒಂದೇದು ರೆಸಿಸ್ಟೆನ್ಸ್ ಬ್ರೀಡಿಂಗ್ ಸರ್, ಅಂದ್ರೆ ನಿರೋಧಕ ತಳಿಗಳ ಉಪಯೋಗ ಸರ್. ತಳಿ ತಳಿ ಆಯ್ಕೆ ಮುಖ್ಯ, ಬಹಳ ಮುಖ್ಯ ಸರ್ ಇದರಲ್ಲಿ. ಯಾಕಂದ್ರೆ ಈಗ ಹೇಳಿದ್ರಲ್ಲ, ಒಂದೆರಡು ತಳಿ ಹೇಳಿದ್ರಿ. ಎಸ್ ಹೇಳಿದೆ ಸರ್, ಜಿ ಆರ್ ಜಿ 811, ಜಿ ಆರ್ ಜಿ 551, ಇವೆರಡು ಬಹಳ ಚೆನ್ನಾಗಿ ಬರ್ತಾ ಇದಾವೆ ಸರ್. ಪ್ಲಸ್ ಏನಾಗ್ತಾ ಇದೆ ಅಂದ್ರೆ ಸರ್, ಆಗಲೇ ನಮ್ಮ ಪಟ್ಟಣ ಶೆಟ್ಟಿ ಸರ್ ಹೇಳಿದಾಗೆ ಕಾಲ್ಗೈ ಮಾಡ್ತಾ ಇಲ್ಲ ಸರ್ ನಮ್ಮ ರೈತರು. ಆಮೇಲೆ ನಮಗೆ ಗುಲ್ಬರ್ಗಾಕಿರೋ ಡಿಫ್ರೆನ್ಸ್ ಏನಪ್ಪ ಅಂತಂದ್ರೆ, ನಮ್ಮಲ್ಲಿ ಮಡ್ಡಿ ಜಮೀನಲ್ಲಿ ಬಹಳಷ್ಟು ಬೆಳಿತೀವಿ ಸರ್ ನಾವು, ಇವು ಬೇಗನೆ ಸ್ಟ್ರೆಸ್ಸಿಗೆ ತುತ್ತಾಗ್ತಾವ ನಮ್ಮ. ಆ ಕಡೆಯಲ್ಲಿ ಅದು ಸರ್ ಸ್ವಲ್ಪ ಡೀಪ್ ಸಾಯಿಲ್ ಅದಾವ, ಮೀಡಿಯಂ ಡೀಪ್ ಸಾಯಿಲ್, ಸ್ವಲ್ಪ ತೇವಾಂಶ ಹಿಡ್ಕೊಂಡಿರ್ತಾವ, ಇಲ್ಲಿ ತೇವಾಂಶ ಇಮಿಡಿಯೇಟ್ ಹೋಗಿಬಿಡ್ತದೆ ಸರ್. ಸೊ ಇದರಿಂದ ಗಿಡ ಸ್ಟ್ರೆಸ್ಸಿಗೆ ಬಿತ್ತಂದ್ರೆ, ಇವು ಆಕ್ಚುಲಿ ಈ ಮಣ್ಣು ಜನ್ಯ ರೋಗ ಸರ್, ಇವು ದೇ ಆರ್ ಸೆಪರೇಟ್ಸ್, ಅಂದ್ರೆ ಈ ಕೊಳೆತ ವಸ್ತು ಮೇಲೆ ಜೀವಿಸುವಂತ ಶಿಲೀಂಧ್ರಗಳು. ಒಂದ್ಸರ್ತಿ ಗಿಡ ಸ್ಟ್ರೆಸ್ ಬಿಡೋಣ, ಬೇರ್ ಮುಖಾಂತರ, ಬೇರ್ ವೀಕ್ ಆಗಿರ್ತಾವ ಸರ್, ಬೇರ್ ಮುಖಾಂತರ ಒಳಗಡೆ ಸೇರಿಕೊಂಡು ಈ ನೀರು ಒಯ್ಯೋ ಅಂಗಾಂಶ ಬ್ಲಾಕ್ ಮಾಡಿ, ಸೊ ಗಿಡ ಏನದ ಒಮ್ಮಿಂದೊಮ್ಮೆ ಒಣಗಲಿಕ್ಕೆ ಸ್ಟಾರ್ಟ್ ಆಗ ಸರ್. ಸೊ ಇದ್ರ ಸಲುವಾಗಿ ಆಕ್ಚುಲಿ ಬೀಜೋಪಚಾರ ಮಾಡ್ರಿ ಅಂತ ಹೇಳ್ತೀವಿ ಸರ್ ನಾವು. ಬೀಜೋಪಚಾರ ಒಂದು ತಿಂಗಳವರೆಗೆ ಮ್ಯಾಕ್ಸಿಮಮ್ ಸರ್, ಯಾಕಂದ್ರೆ ಯಾವುದೇ ನಾವು ಅಂತರ್ವ್ಯಾಪಿ ಶಿಲೀಂಧ್ರ ನಾಶಕ ಬೀಜೋಪಚಾರ ಮಾಡಿದ್ರೆ 21 ದಿವಸದವರೆಗೆ ರಕ್ಷಣೆ ಕೊಡ್ತಾರೆ ಸರ್, ಮುಂದೆ ಅದಕ್ಕೆ ರಕ್ಷಣೆ ಇರಲ್ಲ. ಸೊ ಅದಕ್ಕೆ ಇಲ್ಲಿ ನಾವು ರೋಗ ನಿರೋಧಕ ತಳಿಗಳ ಉಪಯೋಗನೇ ಬಹಳ ಮುಖ್ಯ ಸರ್. TS3R ಇದು ಹೊಸದಾಗಿ ಅಂದ್ರೆ ಅವಾಗ 2010-11 ಬಂದಿತ್ತು ಸರ್, ಆ ತಳೆ ಬಂದಾಗ 100% ರೋಗ ನಿರೋಧಕ ಶಕ್ತಿ ಇತ್ತು ಸರ್, ಅದಕ್ಕೆ ಈಗ ಬ್ರೇಕ್ ಡೌನ್ ಆಗಿದೆ ಸರ್ ಅದು. ಈಗ ಒಂದು ಕರೆ ಇದೆ ತಗೊಂಬೋಣ, ಮತ್ತೆ ನಮ್ಮ ಚರ್ಚೆ ಮುಂದುವರಿಸೋಣ. ಹಲೋ ಹಲೋ ಹಲೋ, ನಮಸ್ಕಾರ, ಯಾರು ಮಾತಾಡಿ? ಹಲೋ, ಕರೆಕ್ಟಾಗಿದೆ ಅನ್ಸುತ್ತೆ. ಈಗ ತಳಿ ಆಯ್ಕೆ ಮುಖ್ಯ. ಟಿಎಸ್3 ಯಾರು ಹೊಸದಾಗಿ ಬಂದಾಗ ಸರ್ 100% ಸರ್ ಒಂದು ಗಿಡನೂ ನೀಟೆ ಹಾಯ್ತಿದ್ದಿಲ್ಲ ಸರ್, ನಾವು ವಿಲ್ಡ್ ಸಿಕ್ ಪ್ಲಾಟ್ನಾಗೆ ಹಾಕಿ ನೋಡಿವ ಸರ್ ಅದನ್ನ. ಸೊ ಕ್ರಮೇಣವಾಗಿ ಏನಾಯ್ತು ಸರ್, ಅದು ರೋಗ ನಿರೋಧಕ ಶಕ್ತಿ ಬ್ರೇಕ್ ಡೌನ್ ಆಯ್ತು ಸರ್. ಕಳೆದ 2-3 ವರ್ಷದಿಂದ ಅದಕ್ಕೆ ಬಹಳಷ್ಟು ಸಿಡಿ ರೋಗ ಬರ್ತಾ ಇದೆ. ಸೊ ಹೀಗಾಗಿ ಈಗ ರೈತರು ಅನಿವಾರ್ಯವಾಗಿ ತಳಿಗಳನ್ನು ಚೇಂಜ್ ಮಾಡ್ಕೊಳ್ಬೇಕು ಸರ್. 811 ಬಹಳ ಚೆನ್ನಾಗಿ ಬರ್ತಾ ಇದೆ ಸರ್, ನಮ್ಮ ಭಾಗದಲ್ಲಿನೂ ಸ್ವಲ್ಪ ಚೆನ್ನಾಗಿದೆ. ಬಟ್ ಅದಕ್ಕೆ ಒದ್ದೆ ಸಮಸ್ಯೆ ಏನಂದ್ರೆ ಸರ್, ಸ್ವಲ್ಪ ಅವಧಿ ಜಾಸ್ತಿ ಇದೆ. ಇದು TS3 ಯಾರು ಅಂದ್ರೆ ಪಿಂಕ್ ಅಂತ ರೈತರ ಹೇಳ್ತಾರಲ್ಲ ಸರ್, ರೈತ ಸಂಪರ್ಕ ಕೇಂದ್ರದಲ್ಲಿ ಕೊಡ್ತಾ ಇರೋದು 150 ದಿವಸಕ್ಕೆ ಮಾಕ್ತದೆ ಸರ್. ಬಟ್ ಇದು 170 ದಿವಸ ತಗೋತದೆ ಸರ್. ಸ್ವಲ್ಪ ಒಂದು ನೀರಾವರಿ ಕೊಟ್ಟರೆ ಬಹಳಷ್ಟು ಚೆನ್ನಾಗಿ ಬರುತ್ತೆ. ಹ್ಞೂ ಸರ್. ಬಟ್ ಕಳೆದ ವರ್ಷ ಮಳೆ ಬಹಳ ಚೆನ್ನಾಗಿತ್ತು ಸರ್, ಅಂದ್ರೆ ಕಂಟಿನ್ಯೂಸ್ ಅಂದ್ರೆ ಟ್ರಾನ್ಸಿಷನಲ್ ಬೆಲ್ಟ್ ಇದ್ದಂಗೆ ಆಗಿಬಿಟ್ಟಿತ್ತು. ಹಂಗಾಗಿ ಈ ರೋಗ ಸಮಸ್ಯೆ ಬಂದಿರಲಿಲ್ಲ. ಇದು ಬಂದಿಲ್ಲ ಸರ್, ಬಟ್ ಬೇರೆ ತಳಿ ಬರ್ತದೆ ಸರ್, ಮ್ಯಾಕ್ರೋಫೋಮಿನಾ ಅಂತ ಹೇಳಿ. ಸೊ ಅದರಿಂದ ಈ ನೇಟೆ ರೋಗ ಬಹಳಷ್ಟು ಜಾಸ್ತಿ ಆಯ್ತು ಸರ್ ಹೋದ ವರ್ಷ. ಈ ಗೊಡ್ಡು ರೋಗ ಇದ್ರ ಬಗ್ಗೆ ಏನ್ ಹೇಳ್ತೀವಿ ಸರ್? ಗೊಡ್ಡು ರೋಗ ಎಲ್ಲಿ ಈ ತೇವಾಂಶ ಜಾಸ್ತಿ ಇರ್ತದೆ ಅಲ್ಲಿ ಇರ್ತದೆ ಸರ್. ಇದು ಮೈಟ್ ನುಸಿಯಿಂದ ಹಬ್ಬುವಂತ ರೋಗ ಸರ್ ಇದು. ಸೊ ತೇವಾಂಶ ಎಲ್ಲಿ ಜಾಸ್ತಿ ಇರ್ತದೆ, ಆಮೇಲೆ ಲಕ್ಷಣಗಳು ಸರ್ ಇಮಿಡಿಯೇಟ್ ಗೆ ಗೊತ್ತಾಗ್ತಾವ ರೈತರಿಗೆ. ಎಲೆ ಸಣ್ಣಾಗಿರ್ತಾವ ಸರ್, ಮೊಸಾಯಿಕ್ ಲಕ್ಷಣ ಇರ್ತಾವ, ಹಸಿರು ಮಿಶ್ರಿತ ಹಳದಿ ಬಣ್ಣದ ಎಲೆಗಳು, ಗಿಡ ಕುಬ್ಜಾಗಿರ್ತದೆ ಸರ್, ಆಮೇಲೆ ಬೆಳವಣಿಗೆ ಇರಲ್ಲ. ಈ ರೋಗ 2 ತಿಂಗಳ ನಂತರ ಏನಾದರೂ ಬಂದಿದ್ರೆ ರೈತರು ಅದಕ್ಕೆ ಅಂಜುವ ಅವಶ್ಯಕತೆ ಇಲ್ಲ ಸರ್. 2 ತಿಂಗಳ ಒಳಗೆ ಬಂದಿದ್ರೆ ಅಂಥ ಗಿಡಗಳನ್ನು ಕಿತ್ತು ಹಾಕಿ ಒಂದು ಅಕ್ಯಾರಿಸೈಡ್, ಒಬೆರಾನ್ ಅಥವಾ ಮೆಜಿಸ್ಟರ್ ಅಂತ ಹೇಳಿ ಇವುಗಳಲ್ಲಿ ಯಾವುದಾದ್ರೂ ಒಂದು, ಅಥವಾ ಇವನ್ ವೆಟೇಬಲ್ ಸಲ್ಪರ್ ಹೊಡೆದ್ರೂ ಕಂಟ್ರೋಲ್ ಆಗುತ್ತೆ ಸರ್. ಸೊ ಇವುಗಳಲ್ಲಿ ಯಾವುದಾದ್ರೂ ಒಂದು 1 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಕೈಗೊಂಡ್ರೆ ಸಮಸ್ಯೆ ಇಲ್ಲ ಸರ್. 2 ತಿಂಗಳ ನಂತರ ಬಂದಿದ್ರೆ ದಯವಿಟ್ಟು ಒಂದು ಯಾವುದಾದ್ರೂ ಅಕ್ಯಾರಿಸೈಡ್ ಹೊಡೆದ್ರೂ ಕಂಟ್ರೋಲ್ ಆಗುತ್ತೆ ಸರ್, ಏನು ಸಮಸ್ಯೆ ಇಲ್ಲ. ಬಟ್ ಇವು 2 ತಳಿ ಹೊಸ ತಳಿಗಳು ಅದಕ್ಕೆ ನಿರೋಧಕ ಇದಾವೆ ಸರ್. ಸೊ ಇವು ತಳಿ ಉಪಯೋಗ ಮಾಡಿದ್ರು ಅವರಿಗೆ ಸಮಸ್ಯೆ ಇಲ್ಲ. ಅಂದರೆ ಈಗಾಗಲೇ ನಮ್ಮ ತೊಗರಿ ಬೆಳೆಗೆ ಈ ನಟ್ಟೆ ರೋಗ ಮತ್ತು ಗೊಡ್ಡು ರೋಗ ಎರಡು ಬಂದ್ಬಿಟ್ಟಿದೆ. ಸೊ ಈಗ ನಮ್ಮ ರೈತರು ಹೇಗೆ ಅದನ್ನು ನಿಯಂತ್ರಣ ಮಾಡೋದು ಸರ್? ಈಗ ರೈತರ ಹೊಲದಲ್ಲಿ ರೋಗ ಕಾಣಿಸ್ತಾ ಇದೆ ಅಂದರೆ ಯೂಶಲಿ ಇದು ಈ ನೇಟೆ ಹಾಯ್ದು ಫ್ಲವರಿಂಗ್ ಟೈಮ್ನಾಗ ಸ್ಟಾರ್ಟ್ ಆಗ್ತದೆ ಸರ್, ಹೂ ಆಡುವ ಹಂತದಲ್ಲಿ. ಯಾಕಂದ್ರೆ ಅವಾಗೆ ಬೇರ್ ವೀಕಾಗಿ ಎಲ್ಲ ಈ ಆಹಾರ ಮೇಲೆ ಹೂ ಮತ್ತು ಕಾಯಿ ಕಟ್ಟುವಿಕೆ ಹೋಗುವಾಗ ಬೇರ್ ವೀಕಾಗಿರ್ತಾವೆ ಸರ್, ಅಂಥ ಟೈಮ್ನಲ್ಲಿ ರೋಗ ಜಾಸ್ತಿ. ಸೊ ಅವಾಗ ಏನು ಮಾಡ್ಬೇಕಪ್ಪ ಅಂತಂದ್ರೆ ರೈತರು ಸರ್, ಈ ಕಾರ್ಬನ್ ಡೇಸಿಮ್ ಸರ್, ಕಾರ್ಬನ್ ಡೇಸಿಮ್ 2 ಗ್ರಾಮು ಪ್ಲಸ್ ಅದರ ಜೊತೆ 2 ಗ್ರಾಮ್ ಈ COC ಎಸ್ ಅದನ್ನು ಬಳಸಬೇಕು. ನಮ್ಮ ಚರ್ಚೆ ಮುಂದುವರ್ಸೋಣ, ಈಗ ಒಂದು ಕರೆ ಇದೆ. ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ನಮಸ್ಕಾರ, ಯಾರು ಮಾತಾಡೋದು? ಹಲೋ ಹಲೋ ಹಲೋ ನಮಸ್ಕಾರ, ಯಾರು ಮಾತಾಡೋದು? ನಮಸ್ಕಾರ ಸರ್. ಯಾರು ಮಾತಾಡೋದು? ನಾವು ಇಲ್ಲಿ ಮುದ್ದೇಬಳ ತಾಲೂಕಿಂದ ಅರಸನಾಳದಿಂದ ಮಾತಾಡೋದು ಸರ್. ತಮ್ಮ ಹೆಸರು? ಇವತ್ತು ಅದೇ ಕಾರ್ಯಕ್ರಮ ಇತ್ತಲ್ಲ ಸರ್. ತಮ್ಮ ಹೆಸರು ಏನು ಹೇಳಿ ಸರ್? ತೊಗರಿ. ತಮ್ಮ ಹೆಸರು ಏನು ಹೇಳಿ? ಹಿಂದೆ ನನ್ನ ಹೆಸರು ಗುಂಡಪ್ಪ ಬಿರಾದರ್ ಅಂತ ಹೇಳಿ ಸರ್. ಸರಿ, ಪರಿಚಯ ಇದೀವ್ರಿ ಸರ್ ನಾವು. ಬಿರಾದರ್ ಹೇಳಿ, ತಮ್ಮ ಪ್ರಶ್ನೆ ಏನಿದೆ ಕೇಳಿ. ಅದೇ ಸರ್, ಈಗ ನಮ್ದೆಲ್ಲಿ ಈಗ ಒಂದ್ ಸುಮಾರು 3 ವರ್ಷದಿಂದ ನಾವು ತೊಗರಿ ಹಾಕ್ತಾ ಇದೀವಲ್ಲ ಸರ್, ಅದು ಏನಾಗ್ಬಿಡ್ತದ್ರಿ, ಇದ್ದಕ್ಕಿದ್ದಂಗೆ ಸಿಡಿ ಟೈಪ್ ಬಂದ್ಬಿಡ್ತದ್ರಿ ಅದು. ಈಗ ಈ ಮಳೆ ಬೇರೆ ಕಡಿಮೆ ಆದ್ರಿ, ಈಗ ಮುಂಜಾಗ್ರತವಾಗಿ ನಾವ್ ಏನಾದ್ರೂ ಕ್ರಮ ತಗೋಬೇಕಂತೇಳಿ ನಮ್ಮ ಹತ್ರ ಮಾಹಿತಿ. ಬ್ರದರ್ ಅವ್ರೆ ನಮಸ್ತೆ. ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನೀವು ಒಂದು ತಳಿ ಚೇಂಜ್ ಮಾಡ್ಕೋರಿ. ಈಗ ನೀವು ಪಿಂಕ್ ಬೆಳೀತಾ ಇದ್ರ ಹೌದಿಲ್ರಿ? ಪಿಂಕ್ ಬೆಳೀತಾ ಇದ್ರಲ್ಲ, ಈ ಸರ್ತಿ ತಳಿ ಚೇಂಜ್ ಮಾಡಿ 811 ಹೋಗ್ರಿ. 811 ತಳಿ ಇದು GRG 811 ಅಂತ ಹೇಳಿ ಹಾನ್ರಿ, ಈ ತಳಿ ಹಾಕೋರಿ. ಇದಕ್ಕೆ ಸಿಡಿ ರೋಗನೂ ಬರಲ್ಲ, ಆಮೇಲೆ ನಿಮ್ದು ಗೊಡ್ಡ ರೋಗನೂ ಬರಲ್ಲ. ಅದೇ ಬಂಜಿ ಅಂದ್ರೆ ಇದೇ ರೀ, ನಿಮ್ ಗೊಡ್ ರೋಗ ಆಯ್ತು, ಬಂಜಿ ಎಲ್ಲ ಒಂದೇ. ಹ್ಞೂನ್ರಿ, ಸೊ ಅದು ಸೇಮ್ ಇದೆ. ಅದಕ್ಕೆ ಈ ತಳಿ ಹಾಕಿದ್ರೆ ನಿಮ್ಗೆ ಅವು 2 ಪ್ರಶ್ನೆನೆ ಬರಲ್ಲ. ಒಂದ್ ವೇಳೆ ನಿಮ್ಗೆ ಬೀಜ ಸಿಗ್ಲಿಲ್ಲ ಹಾನ್ರಿ, ಪಿಂಕೆ ಹಾಕ್ಬೇಕಾಯ್ತು, ಯಾಕಂದ್ರೆ ಮಳೆ ಕಮ್ಮಿ ಆಕದಂತ ನಾತ್ರಿ ನೀವು. ಸೊ ನಿಮ್ ಮಳೆ ಕಮ್ಮಿ ಇದ್ರೆ ನೀವು ಪಿಂಕೆ ಹೋಗ್ಬೇಕಾಗದ. ಸೊ ಪಿಂಕ್ ಪಿಂಕ್ ತಳಿ ಹಾಕ್ಬೇಕು, ಅದೇ ಹಾಕ್ಬೇಕಾಗ್ತದೆ. ಯಾಕಂದ್ರೆ ನಿಮ್ಗೆ ಅವಧಿ ಕಡಿಮೆ ಒಳಗೆ ಕಡೆಕ್ ಆಗೋದ್ಬೇಕು. ಬೀಜ ನಮ್ಗೆ ಇಲ್ಲಿ ಮಾರ್ಕೆಟ್ ಅಲ್ಲಿ ಸಿಗುತ್ತಲ್ರಿ? 811 ನಿಮ್ಗೆ ಅಲ್ಲಿ ಹೊರಗಡೆ ಸಿಗಲ್ರಿ ಮಾರ್ಕೆಟ್ ನಲ್ಲಿ. ನಮ್ಮಲ್ಲಿ ಫಾರ್ಮ್ನಾಗ ಐತಿ, ಇಲ್ಲಿ ಹಿಟ್ನಳ್ಳಿ ಫಾರ್ಮ್ ಅಲ್ಲಿ. ತಿಡಗುಂದಿ ಫಾರ್ಮ್ ಅಲ್ಲಿ ಸಿಗುತ್ತೆ? ಇಲ್ಲ ಇಲ್ರಿ, ಹಿಟ್ನಳ್ಳಿ ಫಾರ್ಮ್. ಹಿಟ್ನಳ್ಳಿ ಫಾರ್ಮ್ ಸಿಗುತ್ತಲ್ಲ ಸರ್? ಹೌದೌದು, ನಾಳೆಯಿಂದ ಕೊಡ್ತಾ ಇದೀವಿ ನೋಡ್ರಿ. ಸರಿ ಸರ್, 811 ನಾನು ಬಂದೆ ಅಂದ್ರೆ ತಗೊಂಬರ್ತೀನಿ. ಖಂಡಿತ ಬರ್ರಿ. ಹಾಂ ಸರಿ, ಧನ್ಯವಾದ. ನಮಗೂ ಮಾಹಿತಿ ಕೊಟ್ಟಿದ್ರು ನಮಗೆ. ನಮಸ್ಕಾರ. ಮತ್ತು ಪಟ್ಟಣ ಶೆಟ್ಟಿ ಸರ್ ಇದನ್ನು ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಕೊಂಡಪ್ಪ. ನಮಸ್ಕಾರ. ನಮಸ್ಕಾರ ಸರ್, ಅವ್ರಿಗೂ ನಮಸ್ಕಾರ ಅಂತ ಹೇಳ್ರಿ. ಧನ್ಯವಾದಗಳು ಬಿರಾದಾರ್. ಮತ್ತೊಂದು ಕರೆ ಇದೆ, ಇಲ್ಲ ಕರೆ ಕಟ್ಟಾಗಿದೆ ಅನಿಸುತ್ತೆ. ಈಗ ಡಾಕ್ಟರ್ ವಸರದ್ ಅವರೇ, ಎಸ್ ಸರ್, ಈಗ ಈ ಒಂದು ಸಮಗ್ರ ನಿರ್ವಹಣೆ ಹೇಳ್ತಿದ್ರೆ ನಟ್ಟೆ ರೋಗ ಮತ್ತು ರೋಗದ ಬಗ್ಗೆ ಈಗ ಒಂದು ಕರೆ ಇದೆ ತಗೊಂಬೋಣ. ಹಲೋ ಹಲೋ ಹಲೋ, ಕರೆ ಕಟ್ಟಾಗಿದೆ, ಕಟ್ಟಾಗಿದೆ. ಹಲೋ ಹಲೋ ಹಲೋ, ನಮಸ್ಕಾರ, ಯಾರು ಮಾತಾಡೋದು? ಹಲೋ, ಹಾ ನಮಸ್ಕಾರ, ಯಾರು? ನಮಸ್ಕಾರ ಸರ್. ಹಾ ನಮಸ್ಕಾರ, ಯಾರು ಮಾತಾಡೋದು? ಸರ್ ಬಾಬಾನಗರ ಹನುಮಂತ ಹತ್ತಿರ ಸರ್. ಹಾ ಹೇಳಿ, ತಮ್ಮ ಪ್ರಶ್ನೆ ಏನಿದೆ ಕೇಳಿ. ನಮ್ಮ ಸರ್ ತೊಗರಿ ಅದು 4 ಎಕರೆ ನಮ್ದು ಹೊಲ ಸರ್, ಬಿಳಿಸಿ ಇದೆ ಸರ್. ಅದು ಒಣಗುತ್ತೆ ಸರ್, ಬರೀ ಇದುವಾಗಿ ಸಿಡಿ ಆಯ್ತದ. ಸೊ ಸಿಡಿ ಆಯ್ತದಂದ್ರೆ ನೀವು ಒಂದು ತಳಿ ಚೇಂಜ್ ಮಾಡ್ಕೋರಿ ಸಾಧ್ಯ ಆದರೆ. ಇಲ್ಲಪ್ಪ ಅಂತಂದ್ರೆ ಬೀಜೋಪಚಾರವಾಗಿ ನೀವು, ಹಲೋ ಕೇಳಿಸ್ತಾ ಇದೆಯಲ್ರಿ? ಎಸ್, ಬೀಜೋಪಚಾರವಾಗಿ ಕಾರ್ಬನ್ ಡೈಸಿಂಗ್ ಬರ್ತದಲ್ರಿ ನಿಮ್ಮ ಬಯೋಸ್ಟಿನ್, 2 ಗ್ರಾಮ್ ಪ್ರತಿ ಕೆ ಜಿ ಬೀಜಕ್ಕೆ ಬೀಜೋಪಚಾರ ಮಾಡ್ರಿ. ಬೀಜೋಪಚಾರ ಮಾಡಿ ಬಿತ್ತರಿ. ಆಮೇಲೆ ಇನ್ನೂ ಅಂದ್ರೆ ಸ್ವಲ್ಪ ನಿಮ್ಮಲ್ಲಿ ಈ ಜೈವಿಕ ಶಿಲೀಂಧ್ರನಾಶಕ ಸಿಗ್ತಿದ್ರೆ ಟ್ರೈಕೋಡರ್ಮಾ ಅದು ಕೊಡ್ತಾರೆ ನಿಮ್ಗೆ ರೈತ ಸಂಪರ್ಕ ಕೇಂದ್ರದಾಗ. ಸೊ ಇದನ್ನೇನದ ಹೆಂಡಿ ಗೊಬ್ಬರದಾಗ ಮಿಕ್ಸ್ ಮಾಡಿ ಸ್ವಲ್ಪ ಹೊಲ ತುಂಬಾ ಚೆಲ್ಲಿದ್ರು ಬಹಳಷ್ಟು ಒಳ್ಳೆಯದು. ಹಾ ರೀ, ಸರಿ ರೀ, ಓಕೆ, ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಯಾರು ಮಾತಾಡೋದು? ನಾವು ಸಾತ್ವಿಕ್ ರಾಜರ. ಹಾ ಕೇಳಿ, ನಿಮ್ ಪ್ರಶ್ನೆ ಏನಿದೆ? ಈಗ ತೊಗರಿ ಬೆಳೆ ಸರ್, ಈ ಎಲ್ಲಿ ತಪ್ಪಲೆ ಬಿಟ್ಟು ಹೂವ ಹೂವ ಕೊಂಡಿನೇ ಬಿಡಲ್ರಿ. ಅದು ನೀವು ಹಾಕ್ತಿರುವಂತ ತಳಿ ಯಾವ್ದ್ರಮ್ಮ? ನೀವು ಹಾಕ್ತಿರುವಂತ ತಳಿ ಯಾವ್ದಮ್ಮ? ಹಲೋ, ಅದು ಗುಲ್ಯಾಳ ತಳಿ ಬರ್ತೈತಿ. ಹಾ ಗುಲ್ಯಾಳಕ್ಕ ರೋಗ ಬಹಳ ಬರ್ತೈತ್ರಿ. ಸ್ವಲ್ಪ ದಿನ ನಿಸರ್ಗ ಇಲ್ರಿ ಅದಕ್ಕ. ನಿಮ್ಗ ಹಂಗೇನಾದ್ರು ನೀವು ಅದೇ ಬಿತ್ತೀನಿ ಅಂತಂದ್ರ ನಿಮ್ಗೆ ಔಷಧಿ ಹೇಳ್ತೀನಿ. ಏನಿಲ್ಲ, ನೀವು ಒಂದು ತಳಿ ಚೇಂಜ್ ಮಾಡಿದ್ರೆ ಆಗಲೇ ನಾನು ಹೇಳ್ತಾ ಇದ್ದೆ 811 ಅಥವಾ 152 ಅಂತ ಹೇಳಿ ಜಿ ಆರ್ ಜಿ. ಸೊ ಇವ್ ಎರಡರಾಗಲಿ ಯಾವ್ದಾದ್ರು ಒಂದ್ ತಳಿ ಹಾಕೊಂಡ್ರೆ ಆ ರೋಗ ನಿಮ್ಗೆ ಸಮಸ್ಯೆನೇ ಅಲ್ಲ. ಇಲ್ಲ ನೀವು ಮನಿ ಬೀಜನೇ ಹಾಕೋತಿದ್ರೆ ಏನ್ ಮಾಡ್ರಿ, ನಿಮ್ಮಲ್ಲಿ ಸಣ್ಣಗೆ ರೋಗ ಲಕ್ಷಣ ಕಾಣಿಸ್ಲಾತು ಅಂದ್ರೆ ಅನ್ರಿ ಅದ್ರ ರೋಗ ಲಕ್ಷಣ ಗೊತ್ತಾಕವ್ ನಿಮಗೆ. ಎಲ್ಲಿ ಹಳದಿ ಮಿಶ್ರಿತ ಹಸಿರು ಬಣ್ಣದ ಎಲ್ಲಿ ಆಗ್ತಾವು, ಸಣ್ಣ ಎಲ್ಲಿ ಇರ್ತದ, ಆ ಗಿಡ ಅಟ್ಟೆ ಕುಬ್ಜಾಗಿ ಅಂದ್ರೆ ಗಿಡ್ಡ ಕಾಯಿ ಕೂತ್ ಬಿಟ್ಟಿರ್ತದ, ಹಂತ ಗಿಡ ಕಾಣಿಸ್ಲಾತು ಅಂತರ ಒಂದ್ 4 ಫೂಟ್ ಇಟ್ಕೋರಿ. ಗುಲ್ಯಾಳಾದ್ರೆ ನೀವು 3 ಫೂಟ್ ಸಾಕು ನಿಮ್ಗೆ. ಮಿಶ್ರ ಬೆಳಿ ಹೆಸರು ಹಾಕೋರಿ, ಬಹಳ ಚೆನ್ನಾಗಿ ಬರ್ತದ. ಹೌದು, ಮಳೆ ಚೆನ್ನಾಗಾದ್ರೆ ಹೆಸರು ಹಾಕೋರಿ, ಕಡಕ್ ಆಗ್ತದ, ಆಮೇಲೆ ತೊಗರಿ ಉಳಿತದ. ಬಿಸಿಲಿಂತ ಆಕ್ಚುಲಿ ಮಳೆ ಮ್ಯಾಗೆ ಡಿಪೆಂಡ್ ನೋಡ್ರಿ, ಮಳೆ ಸ್ವಲ್ಪ ನಿಮ್ಗೆ ಚಲೋ ಆಯ್ತಂದ್ರೆ ಈಗ ಜೂನ್ ದಾಗ ಮಳೆ ಆದ್ರೆ ಹೆಸರು ಹಾಕೊಳಿಕ್ಕೆ ಒಳ್ಳೆಯದು. ಇಲ್ಲ ನಿಸರ್ಗ ಮ್ಯಾಗೆ ಬರ್ತದ, ಹಂಗೇನಿಲ್ಲ ನಿಮ್ಗೆ ಮಳೆ ಮಳೆ ಮ್ಯಾ ಆಶ್ರಿತನೆ ಅದು ಬೆಳೆಯೋದು. ಜಾಸ್ತಿ ನೀರು ಬೇಕಾಗಿಲ್ಲ ತೊಗರಿಗೆ, ಬಟ್ ನೀವು ಒಳಗ ಅದು ಹೆಸರು ಹಾಕೊಂಡಾಗ ಸ್ವಲ್ಪ ಕಷ್ಟ ಆಗುತ್ತೆ, ನೀರು ಬೇಕೇ ಆಗುತ್ತೆ. ತೇವಾಂಶ ಚಲೋ ಇದ್ರೆ ಚೆನ್ನಾಗಿದ್ರೆ ಒಳ್ಳೆಯದು. ಖಂಡಿತ ನಿಮಗೆ ನಾವು ನಮ್ಮ ಕಾಲೇಜ್ ನಂಬರ್ ತಗೋರಿ, ನಿಮಗೆ ಕೊನೆಯದಾಗಿ ಹೇಳ್ತೀನಿ ನನ್ನ ನಂಬರ್, ಯಾವಾಗಾದರೂ ನೀವು ಕಾಲ್ ಮಾಡ್ಬೋದು. ಸರಿ, ಓಕೆ, ಒಳ್ಳೆಯದು, ಧನ್ಯವಾದಗಳು. ಡಾಕ್ಟರ್ ವಸ್ತ್ರದ್ ಅವರೇ, ಈಗ ಅದೇ ಒಂದು ಸಮಗ್ರ ನಿರ್ವಹಣೆ ಬಗ್ಗೆ ಮಾತಾಡ್ತಿದ್ದೋ. ಈಗ ಅದಕ್ಕೆ ರೈತರ ಹೊಲದಲ್ಲೇ ನೀವು ಕಾಣಿಸ್ತಂತ ಆಗಲೇ ಕೇಳಿದ್ರೆ ಸರ್, ಕಾಣಿಸ್ದಾಗ ಏನು ಮಾಡಬೇಕು ಅಂತ? ಕಾಣಿಸ್ದಾಗ ಏನು ಮಾಡಬೇಕು? ಸೊ ಇದು ಆ್ಯಕ್ಚುಲಿ ಹೊಲದ ತುಂಪ ಅಂದ್ರೂ ರೋಗ ಆಗಲ್ಲ ಸರ್, ಇದು ಇಲ್ಲೇ ಒಂದು ಗಿಡ ಅಲ್ಲೇ ಒಂದು ಗಿಡ ಸ್ಟಾರ್ಟ್ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸರ್, ನಮ್ಗೆ ಒಣಗೋದು. ಸೊ ಎಲೆ ಜ್ಯೋತಿ ಬಿದ್ದಂಗೆ ಆಗಿರ್ತಾವೆ, ಹಳದಿ ಆಗಿರ್ತಾವೆ. ಸೊ ಆದರೆ ಎಲೆ ಇದರಲ್ಲಿ ಒಣಗಲಿಕ್ಕೆ ಸ್ಟಾರ್ಟ್ ಆಗ್ತಾವೆ ಸರ್. ಸೊ ಅಂಥ ಸಮಯದಲ್ಲಿ ನಾವು ಅಂಥ ಲಕ್ಷಣ ಕಾಣಿಸ್ತಾ ಇದ್ರೆ ಇಮಿಡಿಯೇಟ್ ಆಗಿ ಸರ್ ಈ ಕಾರ್ಬನ್ ಡೈಜಿಮ್ 2 ಗ್ರಾಮ್ 1 ಲೀಟರ್ ನೀರಿಗೆ ಹಾಕಿ ಸ್ವಲ್ಪ ನೋಸಲ್ ಉಸಿಟ್ಟು ಅಲ್ಲೇ ಆ ಗಿಡದ ಬಡ್ಡಿಗೆ ಬಿಟ್ಕೋತ ಹೋದ್ರೆ ಬಹಳ ಚೆನ್ನಾಗಿ ಅಲ್ಲಿಗೆ ರೋಗ ನಿಂತು ಬಿಡ್ತಾರೆ ಸರ್. ಅಲ್ಲಿ ಸ್ಪ್ರೆಡ್ ಆಗಲ್ಲ ಸರ್, ಸ್ಪ್ರೆಡ್ ಆಗಲ್ಲ, ಫರ್ದರ್ ಸ್ಪ್ರೆಡ್ ಆಗಲ್ಲ. ಸೊ ಇದನ್ನ ಮಾಡ್ಬೋದು. ಈಗ ಒಂದು ಕರೆ ಇದೆ ತಗೋಣ. ಎಸ್ ಹಲೋ ಹಲೋ ಸರ್. ಹಾ ನಮಸ್ಕಾರ, ಯಾರು ಮಾತಾಡೋದು? ಸರ್ ನಾವು ಬಿಜಾಪುರ ಜಿಲ್ಲಾ ಇಂಡಿ ತಾಲೂಕು ರೋಡಿ ಗ್ರಾಮದಿಂದ ಸರ್, ಚಂದ್ರಕಾಂತ್ ಕಲ್ರುಕರ್ ಅಂತ ಹೇಳಿ ಸರ್. ಹೇಳಿ ಚಂದ್ರಕಾಂತ್, ತಮ್ಮ ಪ್ರಶ್ನೆ ಏನಿದೆ? ಸರ್ ಈಗ ರೀ ಸರ್ ಹತ್ತಿ ಹೊಲಕ್ಕ ತೊಗರಿ ಹಾಕೋದು ನಡೀತದಿಲ್ಲ, ಅದಕ್ಕೆ ಜರ ಮಾಹಿತಿ ಬೇಕಾಯ್ತು ಸರ್. ಖಂಡಿತ ಹಾಕ್ರಿ. ಹಾ ಸರ್, ಖಂಡಿತ ಹಾಕ್ರಿ. ಈ ಸರ್ ಆರಿದ್ರೆ ಮಳಿಗೆ ಏನ ಹಾಕ್ಬೇಕು ಸರ್, ಯಾವ ತಿಂಗಳ ಹಾಕ್ಬೇಕು ಸರ್ ಅದಕ್ಕೆ? ಇದು ಯಾವ ತೊಗರಿ ರೀ? ತೊಗರಿ ನೀವು ಜೂನ್ 15 ನಂತರ ಯಾವಾಗ ಬೇಕಾದಾಗ ಬಿತ್ಕೋರಿ, ಏನ್ ಸಮಸ್ಯೆ ಇಲ್ಲ. ಬಟ್ ಜುಲೈ ಒಳಗೆ ನೀವು ಬಿತ್ತಬೇಕು. ನೀವು ಜುಲೈ ಒಳಗೆ ಬಿತ್ತಬೇಕು ಅಂದ್ರೆ ಇಳುವರಿ ಚೆನ್ನಾಗಿ ಬರ್ತದ. ಮ್ಯಾಕ್ರೋಫಾರ್ಮಿನಾ ಅಂತ ಹೇಳ್ದಲ್ರಿ, ಅದು ಇತ್ತು ಆ ಸ್ಥಳೀಯಿಂದ ಬರ್ತಾ ಇತ್ತು. ಅದು ಕಪ್ಪನ್ನು ಮಚ್ಚಾಗಿದ್ದು ನೋಡ್ರಿ, ಕಾಂಡದ ಮ್ಯಾಗ ಎಲ್ಲಾ ಕಡೆ ಮಚ್ಚಿ ಮಚ್ಚಿ ಆದಂಗಾಗಿದ್ದು, ಕಪ್ಪನೆ ಮಚ್ಚಾಗಿದ್ದು. ಆಮೇಲೆ ಗಿಡ ಏನದಲ್ರಿ, ಶಕ್ತಿ ಏನಾದಂಗಾಗಿ ಒಮ್ಮೆ ಒಣಗಲಿಕ್ಕೆ ಸ್ಟಾರ್ಟ್ ಆದವು. ತಳಿ ಚೇಂಜ್ ಮಾಡ್ಕೋರಿ, 811 ಹಾಕೋರಿ ಸರ್ತಿ. ನೀರಾವರಿಗೆ ಇನ್ನೂ ಚೆನ್ನಾಗಿ ಬರ್ತದ ನಿಮ್ಗೆ. 811 ಅಲ್ಲಿ ನಮ್ದು ಕೃಷಿ ವಿಜ್ಞಾನ ಕೇಂದ್ರ ಅದ್ರಿ ಇಂಡಿಗೆ ಒಂದು. ಅಲ್ಲಿ ಹೋದ್ರೆ ನಿಮ್ಗೆ ಅಲ್ಲಿ ಬೀಜ ಸಿಗ್ತಾವ. ಓಕೆ ಸರ್, ಓಕೆ ಸರ್. ಬೀಜೋಪಚಾರ ಮಾಡ್ರಿ ಅದಕ್ಕೆ ಸರ್. ಅವು ಕಂಪನಿಸ್ರು ಸರ್, ನಾವು ಗುಲ್ಬರ್ಗ ಆಕಾಶವಾಣಿ ಇದ್ದಾಗ ಸರ್ ನಮಗೆ ಸೋಮಶೇಖರ್ ಇಳಿ ಸರ್ ಸರ್ ಅದ್ರ ಬಗ್ಗೆ ಮಾಹಿತಿ ಭಾಳ ಕೊಟ್ಟರೆ ಸರ್. ಇಲ್ಲಿ ಅವ್ರೇ ಅದಾರ ಈಗ ಅಲ್ಲಿ ಸರ್. ಸರ್ ಅವ್ರು ಭಾಳ ಸರ್, ಅವ್ರು ಎಲ್ಲ ರೈತರು ಭಾಳ ಹೆಲ್ಪ್ ಆಗ್ಯಾರ ಸರ್ ಅವರು. ಎಸ್ ಎಸ್ ಎಸ್. ಹಾಂ ಸರ್, ಬೀಜೋಪಚಾರ ಮಾಡಿಬಿತ್ರಿ, ಬೀಜೋಪಚಾರ ರೀ. ಹಾಂ ರೀ, ಹಾಂ ಓಕೆ ಸರ್, ಓಕೆ ಸರ್. ಎಸ್ ಓಕೆ, ಒಳ್ಳೇದು. ಚಂದ್ರಕಾಂತ್ ಅವರೇ ಧನ್ಯವಾದಗಳು. ಡಾಕ್ಟರ್ ವಸ್ತ್ರದವರೇ, ಎಸ್ ಸರ್, ಈ ಒಂದು ಸಮಗ್ರ ನಿರ್ವಹಣೆ ಬಗ್ಗೆ ಮಾತಾಡ್ತಿದ್ದು. ಹೌದು ಸರ್. ಈಗ ಮುಂಜಾಗ್ರತೆ ಕ್ರಮವಾಗಿ ಏನು ಮಾಡಬೇಕು ನಾವು ಸರ್? ಮುಂಜಾಗ್ರತೆ ಕ್ರಮವಾಗಿ ಸರ್, ಒಂದು ನಮ್ಮಲ್ಲಿ ಈ ಏನಾಗಿದೆ ಅಂದ್ರೆ ಸರ್, ನೇಟಿವ್ ಏನು ಆಂಟಾಗೋನಿಸ್ಟಿಕ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಿ ಸರ್, ಈ ಜೈವಿಕ ಶಿಲೀಂಧ್ರನಾಶಕಗಳು, ಇವುಗಳ ಸಂಖ್ಯೆ ನಾವು ಜಾಸ್ತಿ ಮಾಡ್ಬೇಕು ಸರ್ ಒಂದೇದು. ಸೊ ಇವುಗಳನ್ನು ರೈತರು ಹೆಂಡಿ ಗೊಬ್ಬರ ಹಾಕುವಾಗ ಅದ್ರಾಗ ಸ್ವಲ್ಪ ಅದನ್ನು ಜೈವಿಕ ಗೊಬ್ಬರ ಐ ಮೀನ್ ಶಿಲೀಂಧ್ರನಾಶಕಗಳನ್ನು ಮಿಕ್ಸ್ ಮಾಡಿ ಸೊ ತಮ್ಮ ಹೊಲಕ್ಕೆ ಹಾಕಿದರೆ ಸ್ವಲ್ಪ ಅಲ್ಲಿ ಇನಾಕುಲಮ್ ಬಿಲ್ಡಪ್ಪನ್ನು ನಾವು ಕಡಿಮೆ ಮಾಡ್ಬೋದು. ಯಾಕಂದ್ರೆ ಇವ್ರು ಏನು ಮಾಡಿರ್ತಾರೆ ಸರ್, ತೊಗರಿ ಅಲ್ಲೇ ಮುಗ್ಗು ಹೊಡೆದಿರ್ತಾರೆ ಸರ್, ನಮ್ಮದೆಲ್ಲ ಅಲ್ಲೇ ರೋಟೋವೇಟರ್ ಹಾಕಿ ಅಲ್ಲೇ ಮುಚ್ಚಿರ್ತಾರೆ. ಹೀಗಾಗಿ ಈ ಶಿಲೀಂಧ್ರ ಅಲ್ಲೇ ಉಳ್ಕೊಂಡ್ಬಿಟ್ಟಿರ್ತಾರೆ ಸರ್. ನಾವು ಮತ್ತೆ ತೊಗರಿ ಹಾಕಿದಾಗ ಆ ರೋಗ ಅಲ್ಲೇದಲ್ಲೇ ಹಬ್ತಾ ಇದೆ ಸರ್. ಸೊ ಇವು ನಾವು ಟ್ರೈಕೋಡರ್ಮಾದು ಹಾಕಿದೀವಿ ಅಂದರೆ ಸೊ ಅವುದರ ಸಂಖ್ಯೆ ಜಾಸ್ತಿ ಆದರೆ ಅವು ಖಂಡಿತ ಅದನ್ನು ಇನ್ಹಿಬಿಟ್ ಮಾಡ್ತಾವೆ ಸರ್ ಇದನ್ನು. ಸೊ ನೆಕ್ಸ್ಟು ಬೀಜೋಪಚಾರ ಮಾಡ್ಬೇಕು ಸರ್ ರೈತರು. ಸೊ ಬೀಜೋಪಚಾರ ಮಾಡೋದ್ರಿಂದ ಬಹಳಷ್ಟು ತಕ್ಕ ಮಟ್ಟಿಗೆ ನಾವು ರೋಗ ಕಡಿಮೆ ಮಾಡ್ಬೋದು. ಮೂರನೇದಾಗಿ ಬೀಜೋಪಚಾರ ಏನದಲ್ಲ ಸರ್, ಒಂದು ಬಯೋಸ್ಟಿಂದಿಂದ ಮಾಡ್ಬೋದು ಸರ್. ಅದು ತಪ್ಪದೇ ಅದು ಆಗದೇ ಇದ್ದರೆ ಜೈವಿಕ ಶಿಲೀಂಧ್ರನಾಶಕ ಟ್ರೈಕೋಡರ್ಮಾನು ಸಹ ಮಾಡ್ಬೋದು ಸರ್. 5 ಗ್ರಾಮ್ 1 ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತಬಹುದು ಸರ್. ತದನಂತರ ಮೂರನೇದಾಗಿ ಈಗ ಹೊಲದಲ್ಲಿ ಅಲ್ಲಲ್ಲಿ ರೋಗ ಲಕ್ಷಣ ಕಾಣಿಸ್ತಾ ಇತ್ತಂದ್ರೆ ಸ್ವಲ್ಪ ಡ್ರೆಂಚಿಂಗ್ ಮಾಡಿದರೆ ಸಾಕು ಸರ್ ಬಯೋಸ್ಟಿನ್. ಇಷ್ಟು ಮಾಡಿದರೆ ಸಾಕು ಸರ್, ರೋಗ ತನ್ನಿಂತಾನೇ ನಿಯಂತ್ರಣ ಬರ್ತದೆ. ಆಮೇಲೆ ಲೆಸ್ ದ್ಯಾನ್ 10% ಲಾಸ್ ಆದರೆ ಏನು ಲಾಸ್ ಏನಲ್ಲ ಸರ್ ತೊಗರಿಯಲ್ಲಿ, ಯಾಕಂದ್ರೆ ಇವೆಲ್ಲ ಸಾಮಾನ್ಯ ಸರ್. ಸೊ ಅಷ್ಟರೊಳಗೆ ನಾವು ಇಟ್ಕೊಂಡ್ರೆ ಖಂಡಿತ ರೈತರಿಗೆ ದೊಡ್ಡ ಮಟ್ಟದ ಹಾನಿಯಾಗಲ್ಲ ಅಂತ ನಾ ಹೇಳ್ತೀನಿ ಸರ್. ಡಾಕ್ಟರ್ ಪಟ್ಟನ್ ಶೆಟ್ಟಿ ಅವರೇ, ಈಗಾಗಲೇ ನೀವು ಕ್ರಾಪ್ ರೊಟೇಷನ್ ಅಂದರೆ ಬೆಳೆ ಬದಲಾವಣೆ ಏನಿದೆ, ವರ್ಷ ವರ್ಷ ಇಲ್ಲ ಒಂದು ಬೆಳೆಯಿಂದ ಮತ್ತೊಂದು ಬೆಳೆ ಬೆಳಿಬೇಕಾದ್ರೆ ಬದಲಾವಣೆ ಮಾಡಬೇಕು, ಅದ್ರ ಬಗ್ಗೆ ಹೇಳ್ತೀವಿ. ಇದು ಎಷ್ಟು ಮುಖ್ಯ? ಅದು ಇದು ಬಹಳ ಮುಖ್ಯ ಅನ್ನಕ್ತ, ಯಾಕಂದ್ರೆ ನಮ್ಮ ಪೂರ್ವಜರ ಹಿಡಿದು ನೋಡಿದ್ರೆ ಸಾಂಪ್ರದಾಯಕ್ಕೆ ಹಿಡಿದ್ರೆ ಕಾಲುಗೈ ಪದ್ಧತಿ ಬಹಳ ಮುಖ್ಯ. ಯಾಕಂದ್ರೆ ಯಾವುದೇ ಒಂದು ರೋಗಕ್ಕೆ ಅದು ಯಾವುದೇ ಒಂದು ಬೆಳೆಗೆ ನಿರ್ದಿಷ್ಟವಾದಂಥ ರೋಗಗಳು ಇವೆಲ್ಲ ಕೀಟಗಳು ಇರ್ತಾವೆ. ಅದು ನಾವು ಬೆಳೆ ಕಾಲುಗೈ ಪದ್ಧತಿಯಿಂದ ಮಾಡೋದ್ರಿಂದ ಏನಾಗ್ತದೆ, ಮಣ್ಣಿನ ಫಲವತ್ತತೆಯನ್ನು ಕಾಪಾಡ್ದಂಗೆ ಆಗ್ತದೆ ಮತ್ತು ಇದೇನು ಒಂದು ಬೆಳಿಗ್ಗೆ ಅಂದ್ರೆ ಈಗ ಉದಾಹರಣೆಗೆ ನಮ್ಮ ಡಾಕ್ಟರ್ ವಸ್ತ್ರದವ್ರು ಹೇಳಿದರು ಈ ಫ್ಯೂಜಿಯಂ ವಿಲ್ಟ್ ಇರ್ಬೋದು ಇದು, ಅದೇನಾಗ್ತದೆ ಮತ್ತೆ ಅಲ್ಲೇನೆ ಈಗ ಕೃಷಿ ತ್ಯಾಜ್ಯಗಳು ಅದರದೇ ಬೆಳೆಯನ್ನೇ ಬೀಳೋದ್ರಿಂದ ಮತ್ತೆ ಕಂಟಿನ್ಯೂಸ್ ಮುಂದುವರಿತಾವೆ. ಅದನ್ನು ನಾವು ಅದನ್ನು ಮುರಿಬೇಕಾದ್ರೆ ಈಗೇನು ಸೈಕಲ್ ಅಂತೀವಿ ಅಂದರೆ ಒಂದು ವಿಷ ವರ್ತುಗಳನ್ನು ಮುಗಿರಬೇಕಾದ್ರೆ ಕಾಲುಗೈ ಪದ್ಧತಿ ಮಾಡಲೇಬೇಕಾಗ್ತದೆ. ಆದರೆ ನಮ್ಮ ರೈತರು ಏನಾಗ್ತದ್ರೆ ಭಾಷ್ಟ್ ಈಗ ತೊಗರಿ ಒಂದು ಭಾರ ವಾಣಿಜ್ಯ ಬೆಳೆ, ಭಾಳ ಲಾಭದಾಯಕ ಬೆಳೆ, ಅದು ಒಂದು ಎಲ್ಲರೂ ಒಪ್ಪತಕ್ಕಂಥದ್ದು. ಆ ದೃಷ್ಟಿನಾಗ ಏನದ ಮತ್ತೆ ಅದನ್ನೇ ಬೆಳೀತಾರೆ. ಆ ರೀತಿ ಆಗಬಾರ್ದು. ಯಾವುದೇ ಬೆಳೆ ತೊಗರಿ ಇರ್ಬೋದು, ಕಬ್ಬು ಇರ್ಬೋದು, ಬೇರೆ ಯಾವುದೇ ಇರಲಿ, ಅದು ಕಾಲುಗೈ ಪದ್ಧತಿ ಭಾಳ ಮುಖ್ಯ. ಅದ್ರ ಆ ಮಾಡೋದ್ರಿಂದ ಏನಾಗ್ತದೆ, ಹಲವಾರು ಈಗೇನು ಬೆಳೆಗೆ ಬರತಕ್ಕಂಥ ರೋಗಗಳು ಸಹಿತ ಅದನ್ನು ನಾವು ಅದನ್ನು ತಡೆಗಟ್ಟಬೋದು. ಅಂದರೆ ಬೆಳೆ ಪರಿವರ್ತನೆ ಬೆಳೆಯೋದ್ರಿಂದ ಏನಾಗ್ತದೆ, ಹಲವಾರು ರೋಗಗಳು ಕಡಿಮೆ ಆಗ್ತವೆ, ನಿಯಂತ್ರಣ ಮಾಡ್ತಾವೆ. ಮತ್ತು ಇನ್ನೊಂದು ಮಿಶ್ರ ಬೆಳೆ ಈಗ ನಮ್ಮಲ್ಲಿ ಈಗ ನಮ್ಮ ಡಾಕ್ಟರ್ ವಸ್ತ್ರದವರು ಹೇಳಿದಂಗೆ ತೊಗರಿಯಲ್ಲಿ ಹೆಸರು ಬೆಳಿಬೋದು, ಸಜ್ಜೆ ಬೆಳಿಬೋದು, ಈ ಸಿರಿಧಾನ್ಯಗಳನ್ನು ಬೆಳಿಬೋದು, ಇವೆಲ್ಲ ಬೆಳೆಯೋದ್ರಿಂದ ಸಹಿತ ಸಾಕಷ್ಟು ಅದರ ರೋಗಗಳನ್ನು ನಾವು ತಡೆಗಟ್ಟಬೋದು. ಒಂದು ವೇಳೆ ರೋಗಕ್ಕೆ ಅಕಸ್ಮಾತಾಗಿ ಈ ನಿಸರ್ಗದ ಒಂದು ಪ್ರತಿಕೂಲ ವಾತಾವರಣದಿಂದ ಆದರೂ ಸಹಿತ ಬೇರೆ ಬೆಳೆಗಳಿಂದ ಸಹಿತ ನಾವು ಮಾಡೋದು. ಈ ಬೀಜೋಪಚಾರ ಅನ್ನೋದು ಭಾಳ ಮುಖ್ಯ. ಇದು ಅತ್ಯಂತ ಕಡಿಮೆ ಖರ್ಚಿಂದ, ಇದು ನಮ್ಮ ಟ್ರೈಕೋಡರ್ಮ ಅಂತಾರೆ, ಒಂದು 5 ಗ್ರಾಮ್ 1 ಕೆಜಿ ಒಂದು ಕಿಲೋ ಬೀಜಕ್ಕೆ ಹಚ್ಚಿದ್ರು ಸಹಿತ ಅದರ ನೀವು ಭಾಳಷ್ಟು ನೀವು ತಡೆಗಟ್ಟಬಹುದು. ಅದರಿಂದ ರೋಗ ನಿರೋಧಕ ಶಕ್ತಿ ಒಂದು ಬರ್ತದೆ ಮತ್ತು ಬರ ನಿರೋಧಕ ಶಕ್ತಿ ಸಹಿತ ಸ್ವಲ್ಪ ಮಟ್ಟಿಗೆ ಬರ್ತದೆ. ಆ ದೃಷ್ಟಿನಾಗ ಅದ ರೈತರು ಇದನ್ನ ಇದು ಮಾಡಬೇಕು. ಅದರೊಂದಿಗೆ ಈ ತಳಿ ಬದಲಾವಣೆ ಅದ್ರ ಮಾಡಬೇಕು. ಈ ಕಾಲ್ಗಾಯಿ ಪದ್ಧತಿ ಅಂದ್ರೆ ನಮ್ಮ ಪೂರ್ವಜರಿಂದ ಮಾಡ್ಕೋತ ಬಂದಿದ್ದದ. ಅದು ಭಾಳ ನಿಸರ್ಗವಾದ ಒಂದು ನಿಸರ್ಗ ಸ್ನೇಹಿ. ಅದರಿಂದ ಮಾಡೋದ್ರಿಂದ ಸಾಕಷ್ಟು ರೋಗಗಳನ್ನು ನಾವು ಅಥವಾ ಕೀಟಗಳ ಹಾವಳಿಗಳನ್ನು ತಾಯಿದ್ವಿ. ಇನ್ನೊಂದು ಏನು ಸಮಸ್ಯೆ ಆಗ್ತದೆ ಅಂತಂದ್ರೆ ಈಗ ನೀರಾವರಿ ಪ್ರದೇಶ ಜಾಸ್ತಿ ಆಗಿದ್ದರಿಂದ ಹೆಚ್ಚಾಗಿದ್ದರಿಂದ 12 ತಿಂಗಳು ನಾವು ಬೆಳೆಗಳ ಕಾಣ್ತೇವೆ, ಒಂದಿಲ್ಲ ಒಂದು ಬೆಳೆಗಳು. ಇದರಿಂದ ಏನ ಕೀಟಗಳದ್ದ ಒಂದು ಸಂಪೂರ್ಣವಾದಂಥ ಸಂತತಿ ಸತತವಾಗಿ ವೃದ್ಧಿಯನ್ನು ಮಾಡ್ಕೊತ ಬರ್ತಾವೆ. ಮತ್ತು ಇದು ಅಲ್ಲದೆ ಈ ಸಾಯಿಲ್ ಬೋನ್ ಡಿಸೀಸ್ ಅಂದ್ರೆ ಮಣ್ಣು ಮಣ್ಣಿನಲ್ಲಿ ಹುಟ್ಟತಕ್ಕಂಥ ಏನು ಶಿಲೀಂಧ್ರಗಳದ ಅವು ಕೂಡ ಸಹಿತ ಭಾಳಷ್ಟು ಬಾಧನೆ ಆಗ್ತೈತೋ. ಆ ದೃಷ್ಟಿಯಿಂದಾಗ ರೈತ ಬಾಂಧವರಲ್ಲಿ ಏನು ವಿನಂತಿ ಮಾಡ್ತೀನಿ ಅಂದ್ರೆ ಪದೇ ಪದೇ ಒಂದೇ ಬೆಳೆನ ಬೆಳಿಬೇಡ್ರಿ, ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾರೆ. ಯಾಕಂದ್ರೆ ಈಗ ನಾವು ಈಗ ಏನು ಈ ನೆಟೆ ರೋಗ ಅಂತೀವಲ್ಲ, ಅದರದ ರೋಗಾಣುಗಳು ಅದ್ರದ ಫಂಗಸ್ ಅಂದ್ರೆ ಶಿಲೀಂಧ್ರದಗಳು ಏನಿರ್ತಾವಲ್ಲ 18-20 ವರ್ಷಗಟ್ಟಲೆ ಸಹಿತ ಇರ್ತಾವ ಭೂಮಿಯಲ್ಲಿ. ಮಾಗಿ ಉಳಿಮೆನೂ ಬಹಳ ಬಹಳ ಮುಖ್ಯ. ಬಾಗೆ ಉಳಿಮೆಯಿಂದ ಏನಾಗ್ತದ, ಮಂಡಿಗೆ ಸಾಕಷ್ಟು ಬಿಸಿಲು ಬಂದು ಅದರಿಂದ ಸಹಿತ ಇದು ಆಗ್ತಾವ. ಬಹಳ ಅಂದ್ರೆ ನಾವು ಪ್ರಿಕಾಷನ್ ಅಂದ್ರೆ ಪ್ರಿಕಾಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತಾರೆ. ಅಂದ್ರೆ ಮುಂಜಾಗ್ರತೆ ನಾವು ಮುಂದೆ ಏನ ಕಡಿಕೊಳ್ಳ ಅದು ಬಹಳ ಮುಖ್ಯ. ಮೊಟ್ಟ ಮೊದಲನೇ ಬೆಳೆ ಪದ್ಧತಿ ಕಾಲ್ಗಾಯಿ ಪದ್ಧತಿ ಮಾಡಬೇಕು, ಮತ್ತು ಬೀಜೋಪಚಾರ ಮಾಡೋದು, ಮತ್ತು ತಳಿ ಬೇರೆ ಒಂದು ಸೂಕ್ತವಂತ ಬೆಳೆ ಮಾಡೋದು ಬಹಳ ಒಳ್ಳೆಯದಂತ. ಈಗ ಒಂದು ಕರೆ ಇದೆ ತಗೋಣ. ಹಲೋ ನಮಸ್ಕಾರ ಸರ್. ನಮಸ್ತೆ ಸರ್. ಯಾರು ಮಾತಾಡೋದು? ನಾ ಸಂತೋಷ್ ಪಡಗಾನವ್ರ ಅಂತ ಸರ್, ಬಾಗೇವಾಡಿ ತಾಲೂಕು ವಿಜಯಪುರ ಜಿಲ್ಲಾ. ಹೇಳಿ ಸಂತೋಷ್, ನಿಮ್ ಪ್ರಶ್ನೆ ಏನಿದೆ ಕೇಳಿ. ಸರ್, ನಮ್ ತೊಗರಿ ನೆಟ್ಟೆ ಹೊಡಿದ್ರೆ ಗೊಡ್ಡ ರೋಗ ಗೊಡ್ಡ ಇದು ಹಾಕದ್ರಿ, ಅದ್ರ ಬಗ್ಗೆ ನಮ್ಗೆ ಒಂದ್ ಸ್ವಲ್ಪ ಮಾಹಿತಿ ಬೇಕಾಗಿತ್ತು. ಈಗ ನೆಟ್ಟೆ ಅಂದ್ರೆ ಯಾವ ರೀತಿ ನಿಮ್ಗೆ ನೆಟ್ಟೆ ಆಗಿತ್ತು ಹೇಳ್ರಿ. ಈಗ 2-3 ನಮ್ನಿ ಅದ್ರಾಗ ಶಿಲೀಂಧ್ರಗಳು ಸೇರ್ಕೊಂಡ್ ಬಿಟ್ಟಾವ. ಈಗ ಒಂದು ನಿಮ್ ಹೂ ಹಾಡುವಂತದಲ್ಲಿ ಇತ್ತಂದ್ರೆ ಯಾವಾಗ ಬರ್ತಿತ್ತು? ಸೊ ಒಂದ್ ತಿಂಗಳ ಇದ್ದಾಗ ಇದು ಆಗಿತ್ತು ಅಥವಾ ಏನ ಹೂ ಆಡುವಂತದಲ್ಲಿ ರೋಗ ಕಾಣಿಸ್ತಾರೆ? ಹೂ ಆಡುವಂತದಾಗ ಹೋಗ್ಯದ್ರಿ ಸರ. ಹಾನ್ ರೀ, ಮುಂದು ಕಾಯಿ ಆಗಿಂದು ಸ್ಪ್ರೇ ಮಾಡಿಂದು ಹಿಂಗ ಇದು ಆಗಿಂದು ಆಗ್ಯದ್ರಿ. ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ. ಹಾನ್ ರೀ, ಮತ್ತ ತೆಗ್ಗಿದ್ದಲ್ಲಿ ಹೋಗಿತ್ತು. ತೆಗ್ಗಿದ್ದಲ್ಲಿ ಏನು ಹೋಯ್ತಲ್ರಿ, ಅದೆಲ್ಲ ಫೈಟಪ್ ತರ ಅಂಗಮಾರಿ ರೋಗ ಅಂತ ಹೇಳ್ತೇವ. ಸೊ ಎರಡನೇದು ಈ ಏನ್ ನಿಮ್ದು ಹೂ ಆಡುವಂತದಾಗ ಅನ್ರಿ, ಹೂ ಆಡುವಂತದಾಗಿತ್ತಲ್ಲ. ಸೊ ಹೂ ಆಡುವಂತದಾಗಿದ್ದು ಅದು ಏನದಲ್ರಿ, ಈ ಸಿಡಿ ರೋಗ. ಅದು ಅನ್ರ ಸಿಡಿ ರೋಗ ಅಂತಾನೆ ಹೇಳ್ತೀವಿ. ಅದೇ ಸೇಮ್ ಮುಂದೆ ನಿಮ್ಗೆ ಕಾಯಿ ಕೊಟ್ಟ ಹಂತದಲ್ಲಿ ಸಹ ಬಂದಿತ್ತು. ಹಾನ್ರಿ, ಇದಕ್ಕೆ ಎರಡು ಪರಿಹಾರವಾಗಿ ನೀವು ಒಂದು ಬೀಜೋಪಚಾರ ಮಾಡಬೇಕಾಗಿ ಬಿತ್ತಬೇಕಾಗಿತ್ತು. ಈಗಿರುವಂತ ನಿಮ್ ತಳಿ ಪಿಂಕ್ ಹಾಕೊಂಡಿದ್ರಿ ನೀವು, ಹೌದಿಲ್ರಿ? ಪಿಂಕ್ ಹಾಕಿದ್ರಲ್ಲ, ಅದು ಬಿಡ್ರಿ ಸರ್. ಇಲ್ಲ ಸರ್, ನಾ ಹೋದ ವರ್ಷ ಬಿತ್ತಿಲ್ರಿ ಸರ್, ಹಿಂಗ ನಟ್ಟೆ ಹೊಡ್ಲಾಕತ್ರಿ. ನಾ ಯಾವ 3 ವರ್ಷ ಕಂಟಿನ್ಯೂ ಬಿತ್ತಿದ್ದಾರೆ. ರೈಟ್ ರೈಟ್ ರೈಟ್. ಹೋದ ವರ್ಷ ನೀವು ಬೆಳೆ ತಗೊಂಡಿಲ್ಲ, ಇದು ರೋಗ ಸಲುವಾಗಿ ಅದಕ್ಕೆ ಈ ವರ್ಷ ತಗೋಬೇಕಂತ ಮಾಡಿದ್ರಿ ಸರ್. ಕಾಲ್ಗಾಯಿ ಮಾಡಿದ್ರಿ ಸರ್. ಗುಡ್ ಗುಡ್, ಬರಬ್ಬರ ಮಾಡಿರಿ. ನೀವೀಗ ಈ ಸಾರ್ತಿ ಏನದಲ್ರಿ, ಈಗ ನೀವು ಪಿಂಕೆ ಬಿತ್ತಿದ್ರು ತಪ್ಪೇನಿಲ್ಲ, ಸ್ವಲ್ಪ ಬ್ರೇಕ್ ಡೌನ್ ಆಗಿರ್ತದೆ, ಅಲ್ಲಿ ಇರಲ್ಲ ಈಗ ಶಿಲೀಂಧ್ರ ಸ್ವಲ್ಪ ಕಡಿಮೆ ಆಗಿರ್ತದೆ. ಪಿಂಕ್ ಬಿತ್ತುವಾಗ ಬೀಜೋಪಚಾರ ಮಾಡಿ ಬಿತ್ತರಿ ಈಗ. ಆಮೇಲೆ ನೀವು ಕೊಟ್ಟಿಗೆ ಗೊಬ್ಬರ ಹಾಕ್ತಿದ್ರ ಅದ್ರಾಗ ಟ್ರೈಕೋಡ್ರಮ ಹಾಕೋರಿ, ಜೈವಿಕ ಶಿಲೀಂಧ್ರನಾಶಕ ಟ್ರೈಕೋಡ್ರಮ ಹಾಕೊಂಡು ಹೊಲದ ತುಂಬ ಚಲ್ರಿ. ಸೊ ಅಲ್ಲಿ ಏನದಲ್ರಿ, ಟ್ರೈಕೋಡ್ರಮ ಆಯ್ತಂದ್ರೆ ಅದ್ರದ್ದು ಹಾವಳಿ ಮತ್ತೆ ಸ್ವಲ್ಪ ಕಡಿಮೆ ಆಗ್ತದೆ. ನಾವು ಕೊಟ್ಟಿಗೆ ಗೊಬ್ಬರ ಹಾಕೋದಿಲ್ಲ ಸರ್, ಇದನ್ನೇ ಹಾಕ್ತಾರೆ ಸಣ್ಣ ಗೊಬ್ಬರ. ಸರಿ, ಹಾಗಿದ್ರೆ ಬಿಡ್ರಿ, ಜಸ್ಟ್ ನೀವು ಬಾಯುಸ್ಟಿನ್ ಏನದಲ್ರಿ ಬೀಜೋಪಚಾರ ಮಾಡಿ ಬಿತ್ತಿ ಬಿಡ್ರಿ. ಬಾಯುಸ್ಟಿನ್? ಹಾಂ, ಬಾಯುಸ್ಟಿನ್ 2 ಗ್ರಾಮ್ 1 kg ಬೀಜಕ್ಕೆ ಲೇಪನ ಮಾಡಿ ಬೀಜೋಪಚಾರ ಮಾಡಿ ಬಿತ್ತರಿ. ಮುಂದೆ ನಿಮ್ಮಲ್ಲಿ ಹಂಗೇನಾದ್ರೂ ರೋಗ ಲಕ್ಷಣ ಕಾಣಿಸ್ಲಾತು ಅಂದ್ರೆ ಈ ಬಾಯುಸ್ಟೇನೆ ಅನ್ನೋದು 2 ಗ್ರಾಮ್ 1 ಲೀಟರ್ ನೀರಿಗೆ ಹಾಕೊಂಡು ನೋಜಲ್ ಊಸ್ ಇಟ್ಟು ಬಡ್ಡಿಗೆ ಬಿಟ್ಟು ಬಿಡ್ರಿ. ಬಡ್ಡಿಗೆ ಸರ್? ಹಾ, ಬಡ್ಡಿಗೆ ಬಿಡ್ರಿ. ಆಮೇಲೆ ಅದು ಗೊಡ್ಡ ರೋಗ ಬರ್ತಾ ಅಂದ್ರಲ್ಲ, ಗೊಡ್ಡ ರೋಗಕ್ಕೆ ಏನ್ ಮಾಡ್ರಿ, ಒಬೆರಾನ್ ಅಂತ ಸಿಗ್ತದೆ, ಒಬೆರಾನ್ ಅಂತ ಹೇಳಿ, ಅದು ಏನದಲ್ರಿ 0.5 ml 1 ಲೀಟರ್ ನೀರಿಗೆ. ಆಮೇಲೆ ಅದು ಸಿಗದೇ ಇದ್ರೆ ಮೆಜಿಸ್ಟರ್ ತಿನ್ನೊಂದು ಸಿಗ್ತದೆ. ಮೆಜಿಸ್ಟರ್? ಮೆಜಿಸ್ಟರ್ ಅದು 1 ml ಪ್ರತಿ ಲೀಟರ್ ನೀರಿಗೆ. ಇವೆರಡರಲ್ಲೂ ಯಾವ್ದಾದ್ರು ಒಂದು ಹಾಕೊಂಡು ಸ್ಪ್ರೇ ಕೊಡ್ರಿ, ಅಂತ ಗಿಡಗಳನ್ನ ಕಿತ್ತುಗಿರಿ, ಆರಾಮಾಗಿ ನಿಮ್ಗೆ ಕಂಟ್ರೋಲ್ ಮಾಡ್ಕೋಬಹುದು. ಸರ್, ಬಡ್ಡಿಗೆ ಕೊಡ್ಬೇಕೇನ್ರಿ? ಗೊಡ್ಡ ರೋಗಕ್ಕೆ ಮೇಲೆ ಸ್ಪ್ರೇ ಮಾಡ್ಬೇಕು, ಈ ಸಿಡಿ ರೋಗ ಇತ್ತಂದ್ರೆ ಕೆಳಗೆ ಬಡ್ಡಿಗೆ ಬಿಡ್ಬೇಕು. ನಮ್ದು ಸರ್ ಒಣ ಬೇಸಾಯ ಆದ್ರೆ ನಮ್ದು ಹೊಲ ಸ್ವಲ್ಪ ಸಮತೋಲನ ಬಹಳ ಅದ್ರಿ ಸರ್. ಸಮ ರೈಟ್ ರೈಟ್. ನೀರ್ ನಿಂತು ಹೋಗ್ತದೆ. ಹಾ, ಬಾಳ ಸ್ವಲ್ಪ ಲೆವೆಲ್ ಭೂಮಿ ಅದ್ರಿ ಸರ್, ಅದಕ್ಕೆ ಬಾಳ ಹೋಗ್ತದ್ರಿ. ನಮ್ದು 4-5 ಎಕರೆ ಹೋಗ್ಬಿಡ್ತಾರೆ ಸರ್. ಇಷ್ಟು ಅಂದ್ರೆ ಮಳಕಾಲ ಮಟ್ಟ ಬಂದಿಂದ ಇಲ್ಲ ಏನಾಗ್ತದೆ, ನೀವು ಈ ಕೆಲವೊಮ್ಮೆ ದೊಡ್ಡ ಮಳೆ ಆದ್ ಅಂದ್ರೆ ನೀರ್ ನಿಂತು ಬಿಡ್ತದನ ಸರ್. ನಿಮ್ ಹೊಲದಾಗ ನೀರ್ ನಿಂದಿರುದಿಲ್ಲ ಸರ್, ನೀರ್ ಹೋಗೋದ್ ಹೋಗ್ತದ್ರಿ, ಪಾಸ್ ಆಗ್ತದ್ರಿ. ತೇವಾಂಶ ಹೆಚ್ಚಾಕದ್ರೆ ಅಲ್ಲಿ ಆಗಿ ಹೋಗ್ತದ್ರಿ ಸರ್. ಅದಕ್ಕೇನು ಯಾವಾಗ ಬೀಜ ಸ್ವಲ್ಪ ಹೊಸ ತಳಿ ಹೇಳ್ತಾ ಇದ್ದಲ್ರಿ, 811 ಇದನ್ನೇ ಹಾಕೋರಿ ನೀವು. 811 ರೀ? ಒಣ ಬೇಸಾಯ ನಡೀತಲ್ರಿ, ನೀರ್ ಬಿಡ್ಲಿಕ್ಕೆ ನಡೀತಲ್ರಿ? ನಡೀತದ್ರಿ, ನಡೀತದೆ. ನಿಮ್ ತೇವ ಚಲೋ ಇರ್ತದಂತ ನಡೀತದ ನಿಮಗ. ಮತ್ತ ಸರ್ ನಾವ್ ರೀ ಈಗ ಬಿತ್ತುವಾಗ ಗೊಬ್ಬರ ಕಟ್ಟದೆ ಅಂದ್ರೆ ನಡೀತದೇನ್ರಿ? ಕೊಟ್ಟು ಕಟ್ಟಬೇಕ್ರಿ ಗೊಬ್ಬರ? ಹಂಗೇನಿಲ್ಲ, ಕೈ ಕಟ್ಟದೇನು ಆರಾಮ್ ಬಿತ್ತರಿ, ಮುಂದೆ ಕೊಡ್ರಿ ಸ್ವಲ್ಪ ಮಳಿ ಚಲೋ ಅದು ಅಂದ್ರೆ ಮುಂದೆ ಕೊಟ್ಟರು ನಡೀತದೆ. ನಡೀತದೆ. ಒಳ್ಳೇದು ಸಂತೋಷ್, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಂದು ಕರೆ ಇದೆ, ತಗೋಣ. ಹಲೋ ಹಲೋ ಹಲೋ ಸರ್. ನಮಸ್ಕಾರ, ಯಾರು ಮಾತಾಡೋದು? ನಾವು ಇಲ್ಲಿ ಕಟ್ನಾಳದಿಂದ ಸಂತೋಷ್ ಮಡಿವಾಳಪ್ಪ ಅಲ್ಲಾಪುರ ಹೇಳ್ರಿ ಸರ್. ಹೇಳಿ ಮಡಿವಾಳಪ್ಪ, ತಮ್ಮ ಪ್ರಶ್ನೆ ಏನಿದೆ? ನಾವು ಮಡ್ಡಿಗೆ ಮಡ್ಡಿ ಹೊಲ ಅದ್ರ ಸರ್, ಅದು ಈಗಾಗಲೇ 3 ವರ್ಷ ತೊಗರಿ ಹಾಕ್ಯಾರ ಸರ್. ಕಂಟಿನ್ಯೂ 4 ವರ್ಷ 5 ವರ್ಷ ತೊಗರಿ ಹಾಕಿದ್ರ ಏನ ಬರ್ಬೋದು ಸರ್? ಖಂಡಿತ ಬರೋ ಚಾನ್ಸ್ ಜಾಸ್ತಿನೇ ಇರ್ತದ್ರಿ. ಈಗ ಅದನ್ನ ಹೇಳ್ತಿದ್ರು, ಯಾಕಂದ್ರ ಅದಕ್ಕೆ ಈ ತಳಿ ಪಿಂಕ್ ಹಾಕೋತೀರ ನೀವು? ಹೌದಿಲ್ರಿ? ಹೌದ್ ಸರ್. ಪಿಂಕ್ ಗೆ ಏನಾಗದಲ್ರಿ, ನಿರೋಧಕ ಶಕ್ತಿ ಮೊದಲಿನಷ್ಟು ಉಳಿದಿಲ್ಲ. ಹೌದೌದು ಸರ್. ಇದು ಚಾನ್ಸ್ ಫ್ಯಾಕ್ಟರ್, ಸ್ವಲ್ಪ ಮಳೆ ಕಡಿಮೆ ಆದ ಅಂದ್ರ ರೋಗದ ತೀವ್ರತೆ ಜಾಸ್ತಿ ಆಗ್ಬೋದು ನಿಮ್ಮಲ್ಲಿ. ಹಾ ಹೌದು. ಅದಕ್ಕೆ ತಾವು ದಯವಿಟ್ಟು ಸ್ವಲ್ಪ ಕಾಲ್ಗೈ ಮಾಡಿದ್ರೆ ಬಹಳ ಚಲೋ.